ಕೆರೆ ಕುಂಟೆಗಳು ಕೂಡ ತುಂಬಿದ್ದಾವೆ. ರೈತ ಬಾಂಧವರು ಬಿತ್ತನೆ ಕೆಲಸಕ್ಕೆ ಪೂರ್ವವಾಗಿ ಮಡಿಕೆಗಳನ್ನು, ನೇಗಿಲುಗಳನ್ನು, ಭೂಮಿಯನ್ನು ಸಮತಟ್ಟಾಗಿ ಮಾಡಿಕೊಳ್ಳೋದು, ಭೂಮಿಯನ್ನು ಹಸನ್ ಮಾಡಿ ಕಸಕಡ್ಡಿಗಳನ್ನು ಎತ್ತೋದಾಗಿರ್ಬೋದು, ಬದುಗಳ ಒಂದು ಸ್ವಚ್ಛತೆ ಕಾರ್ಯ ಆಗಿರ್ಬೋದು, ಈಗಾಗಲೇ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಈ ಹಂಗಾಮಿಗೆ ರೈತ ಬಾಂಧವರು ವಿವಿಧ ಬೆಳೆಗಳು ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಮುಂಗಾರು ಒಣಬೇಸಾಯದ ಬೆಳೆಗಳಪ್ಪ ಅಂತಂದರೆ ಈ ನಮ್ಮ ಮೆಣಸಿನಕಾಯಿ ಆಗಿರ್ಬೋದು, ಹೆಸರಾಗಿರ್ಬೋದು, ಸಜ್ಜೆಯಾಗಿರ್ಬೋದು, ಸೂರ್ಯಪಾನ ಆಗಿರ್ಬೋದು, ಜೊತೆಗೆ ಎಳ್ಳು ಆಗಿರ್ಬೋದು, ತೊಗರಿ, ವಿವಿಧ ಪ್ರಕಾರದ ಬೆಳೆಗಳನ್ನು ಮುಂಗಾರು ಹಂಗಾಮಿನಲ್ಲಿ ಬೆಳೀತಾರೆ. ಒಂದು ಒಳ್ಳೆಯ ಲಾಭದಾಯಕ ಬೆಳೆ, ಹಾಗೆಯೇ ಒಳ್ಳೆಯ ಇಳುವರಿಯನ್ನು ಪಡ್ಕೋಬೇಕಪ್ಪ ಅಂತಂದರೆ ರೈತರು ಹಿಂಗಾರಿಗಿಂತ ಮುಂಗಾರಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಯಾಕಂತಂದರೆ ಮಳೆಯ ಪ್ರಮಾಣ ಹೆಚ್ಚಿರ್ತದೆ, ಒಂದು ರೋಗಗಳ ಬಾಧೆಯಾಗಿರ್ಬೋದು, ಕೀಟಗಳ ಬಾಧೆಯಾಗಿರ್ಬೋದು, ಇಳುವರಿಯ ಪ್ರಮಾಣಗಳು ಕೂಡ ಹೆಚ್ಚಾಗಿ ಲಾಭದಾಯಕವಾದಂತಹ ಒಂದು ಬೆಳೆಯನ್ನು ಮುಂಗಾರು ಹಂಗಾಮಿಗೆ ರೈತ ಬಾಂಧವರು ಅಪೇಕ್ಷೆಯನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ರಾಯಚೂರು ಆಕಾಶವಾಣಿ ಕೇಂದ್ರವು ನಮ್ಮ ರಾಯಚೂರು ಜಿಲ್ಲೆಯ ವಿವಿಧ ಪ್ರಗತಿಪರ ರೈತರನ್ನು ಭೇಟಿಯಾಗಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಭಾಗದಲ್ಲಿ ಮಳೆ ಬೆಳೆ ಹೇಗಾಗಿದೆ, ಮತ್ತು ನಮ್ಮ ರೈತ ಬಾಂಧವರು ಈ ಹಂಗಾಮಿಗೆ ಯಾವ ಬೆಳೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡಬಹುದು, ಬಿತ್ತನೆ ಬೀಜ ಆಗಿರ್ಬೋದು ಅಥವಾ ಈ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ತಿದ್ದಾರೆ, ಅವರ ಒಂದು ಯೋಜನೆಗಳು ಈ ಒಂದು ಪ್ರದೇಶದಲ್ಲಿ ಹೇಗೆ ನಡೀತಿದೆ ಎಂಬಂಥ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ನಮ್ಮ ಜಿಲ್ಲೆಯ ರೈತ ಬಾಂಧವರು ಈ ಒಂದು ಮುಂಗಾರು ಪೂರ್ವ ಸಿದ್ಧತೆಯನ್ನು ಹೇಗೆ ಮಾಡಿದ್ದಾರೆ, ಮುಂಗಾರು ಹಂಗಾಮಿಗೆ ಏನು ಬೆಳೆಗಳನ್ನು ಹಾಕುವಂಥ ಒಂದು ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಎಂಬಂಥ ಒಂದು ಮಾಹಿತಿಯನ್ನು ತಿಳ್ಕೊಂಬರೋಣ. ನೀರಿದ್ದರೆ ಮಣ್ಣಿನ ಗಂಧ, ಹಸುರಿನ ಹೊದಿಕೆಯ ಚಂದ, ನೆಲ ಜಲ ಕಾಡಿನ ಸಂಬಂಧ, ಚಿಕ್ಕ ಹೆಸರೂರು ಗ್ರಾಮ, ಲಿಂಗಸೂರು ತಾಲೂಕಿನ ಚಿಕ್ಕ ಹೆಸರೂರು ಗ್ರಾಮದ ಚಂದ್ರಕಾಂತ್ ನಾಡಗೋಡ್ ಅವರು ಕೆಲವೊಂದಿಷ್ಟು ವಿಚಾರ ಹಂಚ್ಕೋತಾ ಇದ್ದಾರೆ. ಮುಂಗಾರು ಪೂರ್ವ ಒಂದು ಕೃಷಿ ಚಟುವಟಿಕೆ ಬಹಳಷ್ಟು ಜನ ನಿರತರಾಗಿದ್ದಾರೆ. ಅವರ ಭಾಗದಲ್ಲಿ ಹೇಗೆ ನಡೆದಿದ್ದಾವೆ, ಏನೆಲ್ಲ ಕೃಷಿ ಚಟುವಟಿಕೆಗಳನ್ನ ಈಗಾಗಲೇ ಚಂದ್ರಕಾಂತ್ ನಾಡಗೋಡ್ ಅವರು ಮಾಡಿದ್ದಾರೆ ಅಂತಕ್ಕಂತ ವಿಚಾರ ಹಂಚ್ಕೋತಾ ಇದ್ದಾರೆ. ಚಂದ್ರಕಾಂತ್ ನಾಡಗೋಡ್ ಅವರೇ, ನಿಮ್ಮ ಭಾಗದಲ್ಲಿ ಈಗ ಮಳೆ ಅದು ಆಯ್ತು, ಮೊನ್ನೆ ಹೇಗಾಗಿದೆ ಮತ್ತು ಏನು ಕೃಷಿ ಚಟುವಟಿಕೆಗಳು ನಡೆದಿದ್ದಾವೆ? ಸರ್, ಮೊನ್ನೆ ಈಗ ಒಂದು 8-10 ದಿನದಿಂದ ಒಳ್ಳೆ ಮಳೆ ಆಗಿದೆ ಸರ್, ಲಿಂಗಸೂರು ಭಾಗದಲ್ಲಿ ಮತ್ತು ನಮ್ಮ ಗ್ರಾಮದ ಸುತ್ತಮುತ್ತಲೂ ಒಂದು ತೇವಾಂಶ ಭರಿತ ಒಂದು ಹಸಿ ಮಳೆ ಚೆನ್ನಾಗಾಗಿದೆ ಸರ್. ಆ ಮಳೆಯಿಂದಾಗಿ ರೈತನಿಗೆ ಬಹಳಷ್ಟು ಅನುಕೂಲ ಆಗಿದೆ ಸರ್. ಈಗ ಜಮೀನು ಹದ ಮಾಡಲು ಮಳೆ ಆಗಿದ್ದು ಅತ್ಯಂತ ಒಂದು ಅನುಕೂಲಕರ ಆಗಿದೆ ಸರ್. ಜಮೀನಿ ಹದ ಮಾಡುವ ಒಂದು ಹಂತದಲ್ಲಿ ರೈತ ಇದ್ದಾನೆ ಸರ್. ಇನ್ನೊಂದು ವಾರದಲ್ಲಿ ಎಲ್ಲಾ ಜಮೀನುಗಳು ಬಿತ್ತನೆಗೆ ಎಲ್ಲ ರೆಡಿ ಆಗ್ತಾವ ಸರ್. ನೀವು ನೋಡಿ, ಒಣಬೇಸಾಯದಲ್ಲಿ ಸಾಕಷ್ಟು ಇಳುವರಿಯನ್ನ ಪಡಿತಿದ್ದಾರೆ. ಸೂರ್ಯಕಾಂತಿ ಇರ್ಬೋದು, ತೊಗರಿ ಇರ್ಬೋದು, ಅದರಲ್ಲೂ ವಿಶೇಷವಾಗಿ ನಿಮ್ಮ ಭಾಗದಲ್ಲಿ ಭೂಮಿ ಸಾಕಷ್ಟು ಒಂಥರ ಕಪ್ಪು ಭೂಮಿ ಇದೆ, ಹೆಚ್ಚಾಗಿ ಮಸಾರಿ ಭೂಮಿ, ಕಲ್ಲು ಭೂಮಿ ಜಾಸ್ತಿ ಇರೋದ್ರಿಂದ ನೀವು ಒಳ್ಳೆ ರೀತಿಯಿಂದ ಇಳುವರಿ ಪಡಿತಾ ಇದ್ದೀರಿ. ಹೇಗೆ ಸಿದ್ಧತೆ ಮಾಡ್ಕೋತೀರಿ, ಮುಂಗಾರು ಪೂರ್ವ ಸಿದ್ಧತೆ ನೀವು ಹೇಗೆ ಮಾಡ್ಕೋತೀರಿ ಮುಂಚಿತವಾಗಿನೇ? ಸರ್, ಈಗಾಗಲೇ ನಾವು ಎಲ್ಲ ಜಮೀನು ಹದ ಮಾಡಿದೀವಿ ಸರ್. ಈಗ ಬೇರೆ ರೈತರಿಗಿಂತ ನಾವು ಈಗಾಗಲೇ ಈಗ ಎಲ್ಲ ಜಮೀನು ಹದ ಮಾಡಿ ನಾವು ಬಿತ್ತನೆಗೆ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ನಾವು ನಮ್ಮ ಈಗ ರಾಶಿ ಆಗುವ ನಾವು ಡಿಸೆಂಬರ್ ಜನವರಿಯಲ್ಲಿ ರಾಶಿ ಆದ ಕೂಡಲೇ ನಾವು ಜಮೀನೆಲ್ಲ ಹದ ಮಾಡಿ ಆದಷ್ಟು ನಾವು ಎಲ್ಲ ಮಡಿಕೆ ಹೊಡೆದು, ಟ್ರ್ಯಾಕ್ಟರ್ ನೇಗಿಲ, ಕುಂಟೆ ಎಲ್ಲ ಕಸ ಕಡ್ಡಿ ಆಯ್ದು ಈಗಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ ಸರ್. ಈಗ ನಮ್ಮಲ್ಲಿ ಅಂದ್ರೆ ಈಗ ಸ್ವಲ್ಪ ಒಂದು 5-10% ನೀರಾವರಿ ಅಂದ್ರೆ ಬೋರ್ವೆಲ್ ಮತ್ತು ಬಾವಿ ಇದ್ದಂತ ರೈತರು ಇದಾರೆ ಸರ್. ಅವ್ರು ಈಗಾಗಲೇ ಬಿತ್ತನೆಗೆ ಸೂರ್ಯಕಾಂತಿ ಮತ್ತು ಸಜ್ಜೆ ಬಿತ್ತನೆಗೆ ಬೊತ್ತಕ್ಕಿ ವಾರದಲ್ಲಿ ಅವರು ಬಿತ್ತನೆ ಪ್ರಾರಂಭ ಮಾಡುವಂತ ಒಂದು ಹಂತದಲ್ಲಿ ಇದಾರೆ. ಈಗ ನೋಡ್ರಿ, ರೈತರು ಬಹಳಷ್ಟು ಜನ ರೈತರು ಮಳೆ ಆಗ್ಲಿ ಮಳೆ ಆದ್ಮೇಲೆ ಸಿದ್ಧತೆ ಮಾಡ್ಕೊಳ್ಳೋ ಅಂತೇಳಿ ವೇಟ್ ಮಾಡ್ತಾ ಇರ್ತಾರೆ. ಏನ್ ಹೇಳ್ತೀರ ಅಂತವ್ರಿಗೆಲ್ಲ? ಯಾಕಂದ್ರೆ ಮುಂಚಿತವಾಗಿ ಬಿತ್ತನೆ ಮಾಡೋದ್ರಿಂದ ಇಳುವರಿ ಚಲೋ ಬರ್ತದೆ ಅಂತಕ್ಕಂಥದ್ದು ಎಲ್ಲರೂ ಹೇಳೋದುಂಟು. ಇದಕ್ಕೆ ಹೇಗೆ ಪ್ರತಿಕ್ರಿಯೆ? ಹೌದು ಸರ್, ಈಗ ನಾವು ಮಳೆ ಆಗಲಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಏನು ರಾಶಿ ಆಗುತ್ತಲ್ಲ ಸರ್, ಸರ್ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಕಟಾವ್ ಆದಾಗ ನಮ್ಮಲ್ಲಿ ಭೂಮಿಯಲ್ಲಿ ಸ್ವಲ್ಪ ತೇವಾಂಶ ಇದ್ದೇ ಇರುತ್ತೆ ಸರ್. ಅದೇ ತೇವಾಂಶ ಬಳ್ಕೊಂಡು ನಾವು ಎತ್ತಲಿಂದಾಗ್ಲಿ ಅಥವಾ ಟ್ರ್ಯಾಕ್ಟರ್ಲಿಂದಾಗ್ಲಿ ನಾವು ಇವತ್ತಿನ ದಿನ ನಮ್ಮ ಜಮೀನುಗಳನ್ನ ನಾವು ಆದಷ್ಟು ನಾವು ಎಲ್ಲ ಹದ ಮಾಡಿದ್ವಿ ಅಂತಂದ್ರೆ ನಮಗೆ ಈ ಬೇಸಿಗೆಯಲ್ಲಿ ಅಥವಾ ಮುಂಗಾರು ಪೂರ್ವ ಬಿದ್ದಂತ ಮಳೆನ ಅನುಕೂಲ ಮಾಡ್ಕೊಂಡು ನಾವು ಬಿತ್ತನೆಗೆ ಆದಷ್ಟು ಬೇಗನೆ ಹೋಗೋದ್ರಿಂದ ರೋಗ ರುಜಿನಗಳಿಂದ ನಾವು ಇವತ್ತಿನ ದಿನ ಕಾಪಾಡಿಕೊಳ್ಳುವಂತ ಒಂದು ಪರಿಸ್ಥಿತಿಯನ್ನು ಇರುತ್ತೆ ಸರ್. ಮತ್ತು ಮುಂಚಿತವಾಗಿ ನಾವು ಬಿತ್ತನೆ ಮಾಡೋದ್ರಿಂದ ಸತಿ ಅನ್ನೋದು ಏನಂತೀವಲ್ಲ ಸರ್, ನಾವು ಮೃಗಶಿರ ಅಥವಾ ಹೋದ ವರ್ಷ ಅಂತೂ ಒಬ್ಬ ಅಶ್ವಿನಿ ಬಂದು ಕೃತಿಕದಲ್ಲಿನೇ ಸೂರ್ಯಕಾಂತಿ ಹಾಕಿದ್ದೀವಿ ಸರ್. ಹೇಗ್ ಬಂತು ಕೃತಿಕದಲ್ಲಿ? ಭಾರಿ ಚೆನ್ನಾಗಿ ಬಂದಿದೆ ಸರ್, ಭಾರಿ ಚೆನ್ನಾಗಿ ಬಂದಿದೆ ಇಳುವರಿ. ಈ ಮೇ ತಿಂಗಳು 20ನೇ ತಾರೀಕು ಅಥವಾ 22ನೇ ತಾರೀಕೇ ನಾವು ಬಿತ್ತನೆ ಮಾಡಿದ್ದೀವಿ ಸರ್ ಸೂರ್ಯಕಾಂತಿ. 6-7 ಕ್ವಿಂಟಲ್ ವರೆಗೆ ಒಣ ಬೇಸಾಯ ರೈತರೇ ಪಡೆದಿದ್ದಾರೆ ಸರ್ ಹೋದ ವರ್ಷ. 7 ಕ್ವಿಂಟಲ್ ಒಳ್ಳೆ ಇಳುವರಿ. ಹೌದು ಸರ್, ಮತ್ತು ರೇಟ್ ಅನ್ನು ಚೆನ್ನಾಗಿತ್ತು ಸರ್ ಅವರಿಗೆ. ಯಾರು ಬೇಗನೆ ಬಿತ್ತನೆ ಮಾಡಿದ್ದಾರೆ ರೈತರು ಅವ್ರಿಗೆ 6,000, 7,000, 7,200 ಏನ್ ಅವನ್ ರೈತನ ಮಾಲಿನ ಮೇಲೆ ಬೆಳೆದಂತ ಗುಣಮಟ್ಟದ ಮೇಲೆ ಇಳುವರಿ ಮೇಲೆ ಅವನಿಗೆ ಸಿಕ್ಕಿದೆ ಸರ್, ಮಾರಾಟನು ಸಿಕ್ಕಿದೆ ಸರ್. ಆದಷ್ಟು ನಾವು ರೈತರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ನಾವು ಮಳೆ ನೋಡೋದಕ್ಕಿಂತ ನಾವು ಆದಷ್ಟು ನಮ್ ಭೂಮಿನ ಸಿದ್ಧತೆ ಮಾಡಿಕೊಂಡು ನಾವು ಇಟ್ಕೊಂಡ್ರೆ ಬಿದ್ದಂತ ಮಳೆನ ನಾವು ಉಪಯೋಗಿಸ್ಕೊಂಡು ಬಿತ್ತನೆ ಆದಷ್ಟು ಬೇಗನೆ ಮಾಡೋದು ಒಳ್ಳೇದು ಅನ್ನೋದು ಒಂದು ನಮ್ಮ ಅನುಭವದ ಮಾತು ಸರ್. ಈಗ ನೋಡ್ರಿ, ಬಹಳಷ್ಟು ಜನ ರೈತರು ಮಳೆಯಾಗಿ ಇನ್ನೇನು ಬಿತ್ತನೆ ಮಾಡಬೇಕು ಅನ್ನುವಾಗ ಬೀಜಕ್ಕೆ ಓಡಾಡ್ತಿರ್ತಾರೆ, ಬೀಜ ಬೇಕು ಅಂತ ಹೇಳಿ. ಇಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳ್ತಾರೆ? ಯಾಕಂದ್ರೆ ಅವಾಗ ಓಡಾಡಕ್ಕಿಂತಲೂ ಮುಂಚೆ ನಾನು ಏನ್ ಹಾಕ್ಬೇಕು, ಯಾವ ಎಕರೆ ಯಾವ ಹೊಲಕ್ಕೆ ಏನ್ ಹಾಕ್ಬೇಕು ಅನ್ನೋದು ಪ್ಲಾನ್ ಮಾಡಿಟ್ಕೊಳ್ಳೋದು, ಯೋಜನೆ ಮಾಡಿಟ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಹೌದು ಸರ್. ಈಗ ಬೀಜ ಸರ್ ತೊಗರಿ ಅಂತೂ ರೈತ ಮನೆಯಲ್ಲೇ ಸಿಗುತ್ತೆ ಸರ್. ಈಗ ತೊಗರಿಗೇನು ರೈತ ಏನ್ ಬೀಜ ಕಲಿಯೋದು ಅವಶ್ಯಕತೆ ಆದಷ್ಟು ನಮಗೆ ತಿಳಿದ ಮಟ್ಟಿಗೆ ಇಲ್ಲ ಸರ್. ಯಾಕಂದ್ರೆ ಉಪಯೋಗ ಮಾಡ್ತಾರ ರೈತರು? ಹೌದು ಸರ್, 2-3 ವರ್ಷ ಮಾಡಬಹುದು ಸರ್. ಮಾಡಬಹುದು, ಮಾಡ್ತಾ ಇದ್ದಾರೆ ನಿಮ್ ಕಡೆ ಎಲ್ಲ? ಹೌದು ಸರ್, ನಾವು ಯೂನಿವರ್ಸಿಟಿಯಲ್ಲಿ ಏನು 1 ವರ್ಷ ಬೀಜ ತಂದಿದ್ರು ಸರ್. ತೊಗರಿ ಅಂತೂ ನಾವು ಮಾರುಕಟ್ಟೆಯಲ್ಲಿ ತರೋದಿಲ್ಲ ಸರ್. ನಾವು ರಾಯಚೂರು ಯೂನಿವರ್ಸಿಟಿಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ತಂದು ಅವರೇ ಹೇಳ್ತಾರೆ ಸರ್, ವಿಜ್ಞಾನಿಗಳು 3 ವರ್ಷ ನೀವು ಉಪಯೋಗ ಮಾಡ್ತೀರಿ, ಗುಣಮಟ್ಟದ ಬೀಜ ಇದು ಬಳಕೆ ಮಾಡಕ್ ಬರುತ್ತೆ ಅನ್ನೋ ಉದ್ದೇಶದಿಂದ ಹೇಳ್ತಾರೆ ಸರ್. ಸೂರ್ಯಕಾಂತಿ ಮಾತ್ರ ನಮ್ಗ ಈ ಪ್ರತಿ ವರ್ಷ ಹೊಸ ಬೀಜ ಬೇಕಾಗುತ್ತೆ ಸರ್. ಸದ್ಯ ಸೂರ್ಯಕಾಂತಿ ಮಾತ್ರ ಹೊಸ ಬೀಜ ಬೇಕಾಗುತ್ತೆ ಸರ್. ತೊಗರಿ ಮತ್ತು ಮುಂಗಾರಿಯಲ್ಲಿ ಏನ್ ಎಳ್ಳು ಅಂತ ಇತ್ತು ಸರ್, ಅದನ್ನ ಮನೆ ಬೀಜನ ನಾವು ಉಪಯೋಗ ಮಾಡ್ತೀವಿ. ತೊಗರಿ ಎಳ್ಳು ಮನೆ ಬೀಜನ ಹಾಕೋದು ಒಳ್ಳೇದು? ಮನೆ ಬೀಜನ ಹಾಕೋದು ಒಳ್ಳೇದು ಸರ್. 3 ವರ್ಷ ಆದ್ಮೇಲೆ ಬದಲಾವಣೆ ಮಾಡ್ಕೋಬೇಕು? 3 ವರ್ಷ ಆದ್ಮೇಲೆ ಅದು ಬದಲಾವಣೆ ಮಾಡ್ಕೋದು ಒಳ್ಳೇದು ಸರ್. ಮತ್ತೆ ಹಿಂಗಾರಿಲಿ ಕಡಲೆ ಬಿಳಿಜೋಳ ಹೂ ಮನೆಗ ಬಿತ್ತೀವಿ ಸರ್, ಅದ್ರದ್ದು ಏನ್ ಪ್ರಾಬ್ಲಮ್ ಇಲ್ಲ ಸರ್. ಒಣಬೇಸಾಯ ಒಂದು ಬೀಜಗಳನ್ನ ನಾವು ತೆಗೆದಿಟ್ಕೋಬೇಕು ಸರ್. ಒಣಬೇಸಾಯ ತಮ್ದು ಪ್ರತಿ ವರ್ಷ 1 ಎಕರೆ ಉಳುಮೆ ಮಾಡ್ತಾ ಇರ್ತೀರಿ? ಬೇಸಾಯ 1 ಎಕರೆ ಮಾಡ್ತೀರಿ ಒಣಬೇಸಾಯದಲ್ಲಿ? ನಾನು ಸ್ವಂತ ಒಂದು 100 ಎಕರೆ ಮಾಡ್ತೇನೆ ಸರ್. 100 ಎಕರೆ? ಹೌದು ಸರ್. 4 ಎತ್ತು ಇದಾವ ಸರ್, ಒಂದು ಟ್ರ್ಯಾಕ್ಟರ್ ಇದೆ ಸರ್, ಮತ್ತು ಒಂದಿಷ್ಟು 30-40 ಎಕರೆ ನಮ್ಮ ಊರ್ಲಿಂದ ಬಹಳ ದೂರ ಇದೆ ಸರ್. ಅದನ್ನ ನಾನು ಭಾಗದಂಗ್ ಕೊಟ್ಟಿದ್ದೀನಿ ಸರ್, 30-40 ಎಕರೆ. ಹೇಗ ಅನಿಸಿದ್ರೆ ಚಂದ್ರಕಾಂತ್ ಅವರು, ತಮ್ದು ಒಣಬೇಸಾಯದಲ್ಲಿ ಬಹಳಷ್ಟು ಜನ ಒಣಬೇಸಾಯ ಅಂದ್ಕೂಲ ನಿರಾಕ್ಸಕ್ತಿ ರೈತರಿಗೆಲ್ಲ? ಒಣಬೇಸಾಯದಲ್ಲಿ ಪರವಾಗಿಲ್ಲ ಸರ್, ನಾವು ಆದಷ್ಟು ಏನ್ ಬಿದ್ದ ಮಳೆಯನ್ನು ನಾವು ಅನುಕೂಲ ಮಾಡ್ಕೊಂಡು ಅದನ್ನ ಉಪಯೋಗ ಮಾಡ್ಕೊಂಡು ನಾವು ಬೇಸಾಯ ಮಾಡಿದ್ರೆ ಅದ್ರಿಂದ ಹಾನಿ ಅಂತೂ ಏನಿಲ್ಲ ಸರ್. ಲಾಭ ಈ ನೀರಾವರಿಯವರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಸರ್, ನಮ್ಮ ಖರ್ಚು ಕಡಿಮೆ ಇರುತ್ತೆ. ಈ ಗೊಬ್ಬರದ್ದು ಅದು ನಮ್ಮಲ್ಲಿ ಏನು ಖರ್ಚು ಕಡಿಮೆ ಇರುತ್ತೆ. ಈ ಮಿಷಿನ್ ಇನ್ನು ಕಟಾವ್ ಬಂದಿದಾವ ಸರ್, ಎಲ್ಲ ಕಟಾವ್ ಬಹಳ ಪ್ರಾಬ್ಲಮ್ ಇತ್ತು. ಈಗೇನು ಕಟಾವ್ ಈಗೆಲ್ಲ ತೊಗರಿ ಕಟಾವ್ ಮಿಷಿನ್ ಬಂದಿದಾವ ಸರ್. ಮತ್ತು ಈಗ ಉಳಿದಂತ ಎಲ್ಲ ರಾಶಿ ಬೆಳಿಜೋಳದಷ್ಟೇ ಒಂದು ರೈತನಿಗೆ ಇವತ್ತಿನ ದಿನ ಕಟಾವ್ ಮಾಡ್ಲಿಕ್ಕೆ ತ್ರಾಸ ಆಗುತ್ತೆ ಸರ್. ಹೌದು ಸರ್, ಅದಕ್ಕೆ ಮಷಿನ್ ಇಲ್ಲ ಸರ್. ಇವಾಗಂತೂ ಸೂರ್ಯಕಾಂತಿನ ಕಟಾವ್ ಮಷಿನ್ ಬಂದ್ಬಿಟ್ಟಿದೆ ಸರ್. ಸೂರ್ಯಕಾಂತಿನ ನಿಂತ ನೆಲ್ಲಿಗೆ ಕಟಾವ್ ಮಾಡಿಕೊಡ್ತಾರೆ ಸರ್. ಹೇಗೆ ನಿಮ್ದು ತೊಗರಿ ಸೂರ್ಯಕಾಂತಿ ಎಲ್ಲ ಬೆಳೆದಂತ ಒಂದು ಪಳಿವಳಿಕೆಗಳು ಸಸ್ಯಗಳು ಬರ್ತಾವಲ್ಲ, ಸಸ್ಯದ ಕೃಷಿ ಅವಶೇಷಗಳು? ಹೌದು ಸರ್. ಅದನ್ನೆಲ್ಲ ಹೇಗೆ ಉಪಯೋಗ ಮಾಡ್ಕೋದ್ರಿ ನೀವು ಸರ್? ರೋಟಾವೇಟರ್ ಹೊಡಿತೀವಿ ಸರ್ ಸೂರ್ಯಕಾಂತಿಗಂತೂ ಕಂಪಲ್ಸರಿ ರೋಟಾವೇಟರ್. ಈಗ ಈ ನಮ್ಮ ಎಫ್ಪಿಒಗಳಿಗೂ ಕೇಂದ್ರ ಸರ್ಕಾರ ಅನುಕೂಲ ಮಾಡಿ ಕೊಟ್ಟಿದೆ ಸರ್, ಒಂದು ಊರಿಗೆ ಒಂದು ಟ್ರ್ಯಾಕ್ಟರ್ ಕೊಟ್ಟಿದೆ ಸರ್. ನಮ್ಮಲ್ಲಿ ಒಂದು ರೈತ ಉತ್ಪಾದಕ ಸಂಘ ಮಾಡಿದೀವಿ ಸರ್, ಆ ಸಂಘಕ್ಕೆ ಒಂದು 60 HP ಟ್ರ್ಯಾಕ್ಟರ್ ಮತ್ತು ಅದಕ್ಕೆ ರೋಟಾವೇಟರ್ ಕೊಟ್ಟಿದ್ದಾರೆ, ಒಂದಿಷ್ಟು ಸಾಮಾನು ಕೊಟ್ಟಿದ್ದಾರೆ. ಅದಕ್ಕೊಂದು 600 ಜನ ರೈತರು ಒಂದು ಸಂಘಟನೆ ಇದೆ ಸರ್ ಇಲ್ಲಿ, ಕೃಷಿ ಯಂತ್ರೋಪಕರಣ ಖರೀದಿ ಮಾಡ್ಕೊಂಡ್ರೆ? ಹೌದು ಸರ್, ಹೌದು ಸರ್, ಎಲ್ಲ ಒಂದು 15 ಲಕ್ಷ ರೂಪಾಯಿ ಯಂತ್ರೋಪಕರಣ ಖರೀದಿ ಮಾಡ್ಕೊಂಡಿದ್ದಾರೆ ಸರ್. ಒಂದು ಸಿಸ್ಟಮೆಟಿಕ್ ಒಬ್ಬರು ಅದಕ್ಕೆ ಸಿಇಒ ಅಂತಾನು ಇದಾರೆ ಸರ್, ರೈತರನ್ನ ಎಲ್ಲ ಅದಕ್ಕೆ ಇವು ಮೆಂಬರ್ ಇದಾರೆ ಸರ್. ಹಿಂಗಾಗಿ ಅದು ಒಂದು ರೈತನಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದೆ ಸರ್, ಕೇಂದ್ರ ಸರ್ಕಾರದ ವತಿಯಿಂದ ಆಗಿದೆ ಸರ್. ಅದು ಒಳ್ಳೇದು, ಒಳ್ಳೇದಾಗ್ಲಿ. ಅದೊಂದು ಯೋಜನೆ ಪರವಾಗಿಲ್ಲ ಸರ್. ಅದು ಈಗ ಮತ್ತೆ ಬೇರೆ ರೈತನಿಗೆ ಬೇಕಾದಂತ ಬೀಜ ಗೊಬ್ಬರನು ತಂದು ಅವರು ಸಪ್ಲೈ ಮಾಡೋ ವ್ಯವಸ್ಥೆನು ಅವ್ರು ಮಾಡ್ಕೊಂಡಿದ್ದಾರೆ. ಹೇಗ ಅನ್ಸತ್ ರೀ ಈ ಸಲ ನಿಮ್ಗೆ ಮುಂಗಾರು, ಪೂರ್ವ ಮುಂಗಾರು ಮುನ್ಸೂಚನೆ ಹೇಗ ಅನ್ಸತ್ ನಿಮ್ಗೆ ಈ ಸಲ? ಈಗಂತೂ ಮಳೆ ಸ್ವಲ್ಪ ಆಗಿದೆ ಸರ್, ಪ್ರತಿ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ ಸರ್ ಮಳೆ ಆಗಿದೆ. ಮುಂಗಾರು ಪೂರ್ವ ಮಳೆ ಕಳೆದ ವರ್ಷ ಮೇ ಮೂರನೇ ವಾರದಲ್ಲಿ ಆಗಿತ್ತು ಸರ್, ಈ ವರ್ಷ ಮೇ ಮೊದಲ ಮತ್ತೆ ಎರಡನೇ ವಾರದಲ್ಲೇ ಮಳೆ ಆಯ್ತು ಸರ್. ಮಳೆ ಆಗಿದೆ, ಅದರಿಂದಾಗಿ ರೈತ ಭೂಮಿನೆಲ್ಲ ಹದ ಮಾಡ್ತಾ ಇದ್ದಾನೆ ಸರ್. ಈ ಫುಲ್ ಎಲ್ಲ ರೈತರು ಆಕ್ಟಿವ್ ಆಗಿದ್ದಾರೆ ಸರ್. ಹೌದು, ಬಹುತೇಕ ನಮ್ಗ ರೋಹಿಣಿ 25ನೇ ತಾರೀಕು ನಮ್ಗ ರೋಹಿಣಿ ಮಳೆ ಕೂಡುತ್ತೆ ಸರ್. ಏ ತಿಂಗಳು 25? ಹೌದು ಸರ್, 25ಕ್ಕ ನಮ್ ಇಪ್ಪತ್ತೈದರ ನಂತರ ಒಂದು ಮಳೆ ಅಥವಾ ಎರಡು ಮಳೆ ಬಿದ್ದು ಕೂಡಲೇ ಬಿತ್ತನೆ ಚಾಲು ಆಗಿರ್ತವೆ. ಹೌದು ಸರ್ ಬೀಜದ ಸಿದ್ಧತೆ ಮಾಡಿಟ್ಕೊಂಡ್ಬಿಟ್ರಿ ಈಗ? ಹೌದು ಸರ್, ಸೂರ್ಯಕಾಂತಿ ಬೀಜ ಈ ವರ್ಷ ಸ್ವಲ್ಪ ದರ ಕಡಿಮೆ ಇದೆ ಸರ್. ನಾನ್ ಇವತ್ತು ಗೊಬ್ಬರದ ಅಂಗಡಿಗೆ ಹೋಗಿದ್ದೆ ಸರ್. ತೇಜ ಪ್ರತಿ ವರ್ಷ ಬಿತ್ತೀವಿ ಸರ್, 3,000 ರೂಪಾಯಿ ಇತ್ತು ಸರ್ ಹೋದ ವರ್ಷ. ಈ ವರ್ಷ 1,600 ರೂಪಾಯಿ ಸಿಗ್ತಾ ಇದೆ ಸರ್. ಈ ಸಲ ರೇಟ್ ಕಡಿಮೆ ಆಗಿದೆ ಸರ್. ತಗೊಂಡ್ಬಿಟ್ರಿ ನೀವು? ಹೌದು ಸರ್, ಸ್ವಲ್ಪ ತಗೊಂಡ್ ಇಟ್ಕೊಂಡಿದ್ದೀವಿ ಸರ್. ಒಂದು 20 ಎಕರೆಗೆ ಬೇಕಾದಂತ ವ್ಯವಸ್ಥೆ ಮಾಡ್ಕೊಂಡಿದೀವಿ ಸರ್ ಈಗ. ಮತ್ತು ಸನ್ ಬ್ರೆಡ್ ಒಂದಿಷ್ಟು ಮಾಡಿದೀವಿ ಸರ್, ಅವು ಚೆನ್ನಾಗಿ ಬಂದಿದ್ವು ಸರ್. ಹೌದು ಸರ್, ಮೈ ಸೀಡ್ ಅಂತೇಳಿ ತೇಜ್ ಅಂತ ಬರುತ್ತೆ ಸರ್. ಮತ್ ಸನ್ ಬ್ರೆಡ್ ಒಂದ್ ಬಿತ್ತಿದ್ದೀವಿ ಸರ್ ಹೋದ ವರ್ಷ, 293 ಅಂತೇಳಿ ಅದು ವೆರೈಟಿ ಸರ್, ಅದು ಚೆನ್ನಾಗಿ ಬಂದಿದೆ ಸರ್. ವ್ಯವಸ್ಥೆ ಮಾಡಿ ಇಟ್ಕೊಂಡಿದೀವಿ ಸರ್. ಎಲ್ಲಾ ಬೀಜ ಸಿದ್ಧತೆ ಆಗಿದೆ, ಭೂಮಿ ಸಿದ್ಧತೆ ಮಾಡ್ಕೊಂಡಿರಿ, ಎಲ್ಲಾ ಪ್ಲಾನ್ ಮಾಡಿ ಯೋಜನೆ ಮಾಡಿ ಇಟ್ಕೊಂಡ್ಬಿಟ್ಟಿರಿ ಈಗ? ಹೌದು ಸರ್, ಹೌದು. ಇನ್ನೇನ್ ಹಸಿ ಆಗ್ಬೇಕು, ಬಿತ್ತನೆ ಮಾಡ್ಬೇಕಷ್ಟೇ. ಮತ್ತ ಎಲ್ಲ ಸಗಣಿ ಗೊಬ್ಬರ ಎಲ್ಲ ಜಮೀನ್ ಚೆಲ್ಲಿ ಎಲ್ಲ ಮತ್ತ ಕಲ್ಟಿವೇಶನ್ ಮಾಡಿದೀವಿ ಸರ್. ಎಲ್ಲ ಗೊಬ್ಬರ ಗಿಬ್ಬರ ಹಾಕಿ ರೆಡಿ ರೆಡಿ ಮಾಡಿದೀವಿ ಸರ್. ಸ್ವಲ್ಪ ಮಳೆ ಆದ್ರ ಅಥವಾ ಇಲ್ಲದಿದ್ರ ಬಾವಿ ಇದ್ದಂತ ಸ್ಪ್ರಿಂಕ್ಲರ್ ಚಾಲು ಮಾಡ್ಯಾರ, ಇನ್ನೊಂದು 8 ದಿನದಿಂದ ಶೋಯಿಂಗ್ ಚಾಲು ಆಗ್ತಾವ್ ಸರ್. ಒಳ್ಳೇದಾಗ್ಲಿ, ಈ ಸಲ ಒಳ್ಳೆ ಮಳೆ ಬೆಳೆ ಬರ್ಲಿ ಅಂತ ಹೇಳೋಣ. ನಾಡಗೌಡವ್ರೆ, ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ತಮಗೆ. ನಮಸ್ಕಾರ. ಧನ್ಯವಾದ ಸರ್, ನಮಸ್ಕಾರ. ಮಾಣಿ ಪಂಪನಗೌಡರು, ಇವರು ಸಹ ಕೃಷಿಕರು, ಒಣ ಬೇಸಾಯ ಇದೆ ಮತ್ತು ನೀರಾವರಿ ಇದೆ. ಹೇಗೆ ಮಳೆ ಆಗಿದೆ ಭಾಗದಲ್ಲಿ, ಪೂರ್ವ ಮುಂಗಾರು ಒಂದು ಚಟುವಟಿಕೆಗಳು ಏನು ನಡೆದಿದ್ದಾವೆ ಅಂತಕ್ಕಂತ ವಿಚಾರ ಪಂಪನಗೌಡರು ಹಂಚ್ಕೋತಾರೆ. ಪಂಪನಗೌಡರು, ಏನು ಮಳೆ ಅದು ಹೇಗಾಗಿದೆ ನಿಮ್ಮಲ್ಲಿ, ಏನು ಒಂದು ಚಟುವಟಿಕೆಗಳು ನಡೆದಿದ್ದಾವೆ? ಇನ್ನೇನು ಮುಂಗಾರು ಪ್ರಾರಂಭ, ಮುಂದಿನ ತಿಂಗಳಿಂದ ರೈತರು ಒಳ್ಳೆ ಮಳೆ ಆದ್ರೆ ಬಿತ್ತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಏನ್ ನಡೆದಿದೆ ಕೆಲಸ ಈಗೆಲ್ಲ? ಸರ್, ನಮ್ಮ ಮುಂಗಾರಿ ಬಿತ್ತನೆ ಮಾಡ್ಲಿಕ್ಕೆ ಎಲ್ಲ ಭೂಮಿ ಅದ ಮಾಡ್ತಾ ಇದೀವಿ ಸರ್. ಈ ಬಾರಿ ಮುಂಗಾರಿ ಅಂದ್ರೆ ಮೊದಲು ಭೂಮಿ ಅದ ಮಾಡ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಮಳೆ ಆಗಿದೆ ಸರ್. ಆ ಮಳೆ ಆದ ಅನುಕೂಲ ಆಗಿದೆ ಸರ್. ಹಂಗಾಗಿ ಎಲ್ಲಾ ರೀತಿಯ ಚಟುವಟಿಕೆಗಳು ನಡೆದಿವೆ ಸರ್ ಭೂಮಿ ಅದ ಮಾಡ್ಲಿಕ್ಕೆ. ನೀವು ಏನು ಪ್ಲಾನ್ ಮಾಡ್ಕೊಂಡಿರಿ, ಏನು ಯೋಜನೆ ಸಿದ್ಧಪಡಿಸ್ಕೊಂಡಿರಿ, ಏನೇನ್ ಹಾಕ್ಬೇಕಂತ ವಿಚಾರ? ಈ ಸಾರಿ ಅಕ್ಕಿ ಮತ್ತು ಹೈಬ್ರಿಡ್ ಜೋಳ ಮತ್ತು ಸೂರ್ಯಪಾನ ಹಾಕ್ಬೇಕು ಅನ್ಕೊಂಡಿದೀವಿ ಸರ್. ಹೇಗೆ ಬೀಜ ಸಿದ್ಧತೆ ಅದು ಮಾಡ್ಕೊಂಡಿರಿ? ಬೀಜ ಸಿದ್ಧತೆ ಇನ್ನು ಮಾಡಿಲ್ಲ ಸರ್. ಮತ್ ಮಾಡ್ಬೇಕಲ್ಲ, ಮಳೆ ಆದಾಗ ಓಡಾಡೋಕ್ಕಿಂತ ಮುಂಚೆ ಪ್ಲಾನ್ ಮಾಡಿ ಇಟ್ಕೊಂಡು ಇದು ಮಾಡ್ಬೇಕು ಸರ್. ಎಲ್ಲ 4-5 ಕಡೆ ಕೇಳಿದೀವಿ, ನೋಡ್ತಾ ಇದೀವಿ, ಅದನ್ನೇ ಯೋಚನೆ ಮಾಡಿ ಹಾಕ್ಬೇಕು ಸರ್. ಯಾಕಂದ್ರೆ ಬೀಜ ನಕಲಿ ಬೀಜ ಬರ್ತಾ ಇದಾವೆ, ಹಂಗಾಗಿ ಸ್ವಲ್ಪ ನೋಡಿ ಇದು ಮಾಡ್ಬೇಕಾಗಿದೆ ಸರ್. ಹಂಗಾಗಿ ಅಂಗಡಿಯಲ್ಲಿ ಸೂರ್ಯಪಾನ ಬೀಜದ್ದು ಹೇಗೆ ಹೇಗೆ ರೇಟ್ ಅದು ನಡೆದಿದೆ ಈಗೆಲ್ಲ? ಅದೇ 2,000 ರೂಪಾಯಿ ಅಂತ ಇದಾರೆ ಸರ್. ನೋಡ್ಬೇಕು ಸರ್, ಅದ್ರ ಮೇಲೆ ಬೀಜದ ಮೇಲೆ ರೇಟ್ ಇರುತ್ತೆ ಸರ್. ಹೇಗೆ ನೀವೆಲ್ಲ ಗಳೆ ಭೂಮಿ ಎಲ್ಲ ಟ್ರಾಕ್ಟರ್ ಇಂದ ಉಪಯೋಗ ಮಾಡ್ಕೋತೀರಾ ಅಥವಾ ಹೇಗ್ ಮಾಡ್ತೀರಿ? ಎಲ್ಲ ಎತ್ತುಗಳನ್ನ ಇಟ್ಕೊಂಡಿರ ಸರ್? ಎಲ್ಲ ಟ್ರಾಕ್ಟರ್ ಇಂದ ಯಂತ್ರೋಪಕರಣದಿಂದ ಉಪಯೋಗ ಇದು ಮಾಡ್ತೀವಿ ಸರ್. ಯಾಕಂದ್ರೆ ಎತ್ತುಗಳು ಈ ಬೇಸಿಗೆಯಲ್ಲಿ ನಡೆಯೋದಿಲ್ಲ ಸರ್, ಕೆಲಸನೇ ನಡೆಯೋದಿಲ್ಲ. ಹಂಗೆ ಎತ್ತುಗಳು ಕೂಡ ಕಡಿಮೆ ಆಗಿದೆ, ನಾವು ಕೂಡ ಎತ್ತು ಯೂಸ್ ಮಾಡ್ತಾ ಇಲ್ಲ ಸರ್. ಎತ್ತುಗಳು ಅಡ್ಡಾಡೋದು, ಎತ್ತು ನಿಂಬಲ್ಲ ಅಡ್ಡಾಡೋದು ಆಗದಲ್ಲ ಈಗ ರೈತರಿಗೆಲ್ಲ ಬಿಸಿಲಲ್ಲಿ ಅಲ್ಲ ಸರ್? ಅದರಲ್ಲಿ ಈ ವರ್ಷ ಪೂರ ಜಾಸ್ತಿ ಆಗಿ ಬಿಟ್ಟಿದೆ ಸರ್ ಬಿಸಿಲು. ಬಿಸಿಲು? ಹೌದು ಸರ್, ಅತಿ ಹೆಚ್ಚು ಸರ್ ಈ ವರ್ಷ. ಏನು ನೀವು ಟ್ರಾಕ್ಟರ್ ಮುಖಾಂತರ ಬೇಸಿಗೆಯಲ್ಲಿ ಏನ್ ಮಾಡ್ಕೋತೀರಿ? ಏನು ಟಿಲ್ಲರ್ ಹಾಕೋತೀರಾ, ಭೂಮಿಗೆಲ್ಲ ನೇಗಿಲ ಹೊಡ್ತೀರಿ, ಏನ್ ಮಾಡ್ತೀರಿ? ಮೊದ್ಲೇ ನೇಗಿಲ ಹೊಡೆದಿರ್ತೇವೆ ಸರ್, ಅದನ್ನ ಈಗ ಟಿಲ್ಲರ್ ಹೊಡೆದ್ ಸರ್, ಅದನ್ನ ಎಲ್ಲಾರಿಂದ ಅದ ಮಾಡಿ ಸರ್ ಕುಂಟೆ ಹೊಡಿತೀವಿ ಸರ್. ಮೊದಲೇ ಅಂದ್ರೆ ಕಟಾವ್ ಆದ ತಕ್ಷಣ ಹೊಡೆದ್ಬಿಡ್ತೀರಿ? ಹೌದ್ ಸರ್, ಮೊದ್ಲೇ ಕಟಾವಾದ ಇನ್ನ ಮಳೆ ಬಂದಿದ್ದಿಲ್ಲ ಸರ್, ಮೊದ್ಲೇ ಹೊಡೆದಿದ್ವಿ ಸರ್. ಏನ್ ಮಾಡಿದ್ರಿ ಮತ್ತೆ ಹತ್ತಿ ಕಟ್ಟಿಗೆ ಎಲ್ಲಾ ಸೂರ್ಯಪಾನ ಕಟ್ಟಿಗೆ ಎಲ್ಲಾ ಹಾಕಿದಂತ ಬೆಳೆದ್ದು ಬೆಳೆದದ್ದನ್ನ ಏನ್ ಬಿಟ್ ಸುಟ್ ಬಿಟ್ರ ಅಥವಾ ಏನಾರು ಉಪಯೋಗ ಮಾಡ್ಕೊಂಡ್ರೆ ಅದನ್ನ? ಸರ್ ಹತ್ತಿ ಕಟ್ಟಿಗೊಂದು ಸುಟ್ಟಿದ್ದೀವಿ ಸರ್, ಯಾಕನ್ಕ ಅದರಿಂದ ಮುಂದಿನ ವರ್ಷಕ್ಕ ಅದ್ರದ್ದೇನು ಹುಳ ಒಂದು ಪ್ರಾಬ್ಲಮ್ ಮಾಡ್ತದ ಅಂತೇಳಿ ಅದನ್ನ ಸುಟ್ಟಿದೀವಿ ಸರ್. ಉಳಿಕೆದ್ದೆಲ್ಲ ಎರೆಹುಳು ಗೊಬ್ಬರಕ್ಕ ಉಪಯೋಗ ಮಾಡ್ತಾ ಇದೀನಿ ಸರ್. ತೊಗರಿ ಕಟ್ಟಿಗೆ ಎಲ್ಲ ಎರೆಹುಳು ಗೊಬ್ಬರಕ್ಕ ಹಾಕ್ತೀರಿ? ಹಾಕ್ತಾ ಇದೀವಿ ಸರ್. ಎಷ್ಟು ಉತ್ಪಾದನೆ ಮಾಡ್ತೀರಿ ಎರೆ ಗೊಬ್ಬರ ಪ್ರತಿ ವರ್ಷ? ಸರ್ ಇದೇ ವರ್ಷ ನಾನು ಮಾಡಿದೀನಿ ಸರ್, ಬಾಳಿಲ್ಲ ಸರ್, ಒಂದು 3 ತೊಟ್ಟಿ ಮಾಡಿದೀನಿ. ಏನ್ ಪಂಪ್ ನೋಡ್ರಿ, ಏನೇನು ಉಪಕರಣ ಇಟ್ಕೊಂಡಿರಿ? ಕೃಷಿ ಯಂತ್ರೋಪಕರಣ ಏನೇನು ಇಟ್ಕೊಂಡಿರ್ತಾವ? ಅಲ್ಲ ಟ್ರಾಕ್ಟರ್ಗೆ ಏನ್ ಸಾಮಾನು ಬರುತ್ತೆ ಅದೆಲ್ಲ ಇದೆ ಸರ್. ಒಂದು ರೋಟೋವೇಟರ್ ಇದೆ ಸರ್. ರೋಟೋವೇಟರ್ ಇಟ್ಕೊಂಡಿರಿ? ಹಾ ಸರ್, ಹ್ಯಾಂಡ್ ರೋಟೋವೇಟರ್ ಕೂಡ ಇದೆ. ಹಾ, ಅಂದ್ರೆ ಹ್ಯಾಂಡ್ ರೋಟೋವೇಟರ್ ಅಂದ್ರೆ ಅದು ಪೆಟ್ರೋಲ್? ಹಾ ಪೆಟ್ರೋಲ್ ಸರ್. ಹೇಗೆ ಅದು ಚೆನ್ನಾಗಿ ಕೆಲಸ ಮಾಡ್ತದ? ಅದು ಮಾಡಕ 5-6 ವರ್ಷ ಆಯ್ತು ಸರ್ ನಾವು ಮಾಡಕ್ಕೆ. ಇಂಟರ್ ಕಲ್ಟಿವೇಷನ್ ಸರ್. ಹಾ, ಅಂದ್ರೆ ನಡುವೆ ಸಾಲಿನಲ್ಲಿ ಕುಂಟಿ ಹೊಡೆಯುದು? ಹೌದ್ ಸರ್, ಹೌದ್ ಸರ್. ಹೇಗ್ ಚೆನ್ನಾಗಿ ನಡೆದಿದ್ ಅದರಿಂದ? ಹಾ ನಡೆದಿದೆ ಸರ್, ಅದರಿಂದ ಮಾಡಿದೀವಿ. ದೊಡ್ಡ ಟ್ರ್ಯಾಕ್ಟರ್ ಕೂಡ ಮಾಡ್ತಾ ಇದೀವಿ. ಸ್ವಲ್ಪ ಎತ್ತರ ಆದ್ಮೇಲೆ ಕಷ್ಟ ಆಗತ್ತೆ ಅಷ್ಟೇ ರೀ. ಹೇಗೆ ಅಂದ್ರೆ ನಿಮ್ಮ ಮಾಣಿ ಭಾಗದಲ್ಲಿ ಮಳೆ ಅಂದ್ರೆ ಉಳುಮೆ ಮಾಡ್ಕೊಳಕ್ಕೆ ಎಲ್ಲ ಮಳೆ ಆಗಿದೆ ಎಲ್ಲಾ ಭಾಗದಲ್ಲಿ ಪೂರ? ಹಾ ಸರ್, ಉಳುಮೆ ಮಾಡಕ್ ಎಲ್ಲಾ ರೀತಿಯಿಂದ ಮಳೆ ಆಗಿದೆ ಸರ್, ಪರವಾಗಿಲ್ಲ. ಈಗ ಎಲ್ಲಾ ಭೂಮಿ ಅದ ಮಾಡಿ ತಯಾರು ಮಾಡ್ತಾ ಇದಾರೆ ಸರ್. ಇನ್ನೇನು ಮುಂಗಾರು ಆರಂಭ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್, ಜೂನ್ ಫಸ್ಟ್ನೇ ವಾರದಲ್ಲಿ. ಹಂಗಾಗಿ ಎಲ್ಲ ಅದ ಮಾಡ್ಕೊಳ್ತಾ ಇದೀವಿ. ಏನು ಆ ಭಾಗದಲ್ಲಿ ಯಾವ್ದು ಬೆಳೆ ರೈತರು ಮಾತಾಡಕತ್ತಾರೆ, ಯಾವ ಬೆಳೆಗೆ ಹೋಗ್ಬೇಕಂತ ಹೇಳಿ? ಸರ್ ನಮ್ಮಲ್ಲಿ ಯಾವ್ದ ರೀತಿಯಿಂದ ಬೇರೆ ಬೆಳೆ ಹಾಕಿದ್ರೆ ರೈತರಿಗೆ ನಷ್ಟ ಆಗ್ತಾ ಇದೆ, ಹಂಗಾಗಿ ಹತ್ತಿ ಕಡೆ ಒಲವು ಜಾಸ್ತಿ ಸರ್ ನಮ್ಮಲ್ಲಿ. ಅದೇ ಹೊಲಕ್ಕೆ ಅದೇ ಹತ್ತಿ ಹಾಕುದು ವರ್ಷ ವರ್ಷನ? ಹೌದ್ ಸರ್, ಅದೇ ಪ್ರಾಬ್ಲಮ್ ಆಗಿದೆ ಸರ್. ಚೇಂಜ್ ಮಾಡಕ ಇಳುವರಿ ಬೇರೆ ಯಾವ್ದು ಅಷ್ಟು ಬರಲ್ಲ ಸರ್, ಹತ್ತಿ ಅಷ್ಟು ಯಾವ್ದು ನಮ್ಗ. ನಿಮಗೆ ಬೇರೆ ಬೆಳೆಗಳು ಯಾವ ಇಲ್ಲ ಅಂತೀರಿ? ಸೂರ್ಯಕಾಂತಿ ಒಂದ್ ಬೆಳೆ ಹಾಕ್ಬಹುದು, ಸೂರ್ಯಕಾಂತಿ ಹಾಕೋಬಹುದು. ಸೂರ್ಯಕಾಂತಿ ಬರ್ತಾ ಇಲ್ಲ ಸರ್, ಬಂದ್ರು ರೇಟ್ ಸಿಗ್ತಾ ಇಲ್ಲ ಸರ್. ರೇಟ್ ಹಾಕಿ ಸಿಗ್ತಾ ಇಲ್ಲ ನಿಮ್ಗೆ? ಹೌದ್ ಸರ್. ಹತ್ತಿ ಈ ಸಲ ಚೆನ್ನಾಗಿ ಬಂತ ನಿಮ್ದೆಲ್ಲ ಹತ್ತಿ? ಸರ್ ಹತ್ತಿ ಬಹಳ ಚೆನ್ನಾಗಿ ಬಂತ್ರಿ ನಮ್ದು. ಮುಂಗಾರಿ ಮೊದ್ಲೇ ಇದ್ರಲ್ಲಿ ಹಾಕಿದ್ವಿ ಸರ್, ಚೆನ್ನಾಗಿ ಬಂತು. ಆದ್ರೆ ಹತ್ತಿ ನಾವು ಮಾರಾಟ ಮಾಡ್ಲಿಲ್ಲ. ಈಗ ಸರ್ ರೇಟ್ ಇಂದ ಬಹಳ ತೊಂದ್ರೆ ಆಗಿ ಹತ್ತಿ ಹಂಗೆ ಇಟ್ಕೊಂಡು ಕುಂತೀವಿ ಸರ್. ಇನ್ನೂ ರೇಟ್ ಬರಲಿ ಅಂತ ಇಟ್ಕೊಂಡ್ ಕುಂತ್ರ ನೀವು? ಇಲ್ಲ ಸರ್, ಅದ್ ಏನಾಗುತ್ತೆ ಅಂದ್ರೆ ಫಸ್ಟ್ ಗೆ ಕೊಡ್ಲಿಲ್ಲ ಸರ್. ಕೊಡ್ಲಿಲ್ಲ ಅಂತೇಳಿ ಈಗ ಇಟ್ಟಿವಿ ಸರ್, ಈಗ ಬರ್ತದ ಅಂತೇಳಿ ಅವಾಗ್ಲೇ ಡೌನ್ ಹಾಕ್ಯಂತ ಬಂತು ಸರ್. ಈಗ ಅದ್ರ ಹೆಚ್ಚಿಗೆ ಆಗ್ತಾ ಇಲ್ಲ ಸರ್. ಅಲ್ಲ, 9,000 ತನ ಹೋಗಿತ್ತು ಹತ್ತಿ ರೇಟು? ಹೌದ್ ಸರ್. ಅವಾಗ ಮಾರ್ಲಿಲ್ಲ ನೀವು? 7,000-8,000 ಕಟಾವ್ ಮಾಡಿದಾಗ 9.5 ಸರ್ ಅವಾಗ ತಗೋತಾ ಇದ್ರು ಸರ್, ಈಗ ತಗೊಂಡಿಲ್ಲ ಸರ್. ಹಂಗಾಗಿ ನಾವು ಕೊಟ್ಟಿಲ್ಲ, ಅದೇ ನಮ್ದೇ ಪ್ರಾಬ್ಲಮ್ ಸರ್. ಅದು ಎಷ್ಟು ಕ್ವಿಂಟಲ್ ಇಟ್ಕೊಂಡ್ಕೊಂತೀರಿ ಹತ್ತಿ ಸರ್? 150 ಕ್ವಿಂಟಲ್ ಇತ್ತು ಸರ್, ಒಂದ್ 50 ಕ್ವಿಂಟಲ್ ಕೊಟ್ಟಿದ್ದೀನಿ ಸರ್, ಇನ್ನೂ 100 ಕ್ವಿಂಟಲ್ ಆಗಿ ಇದೆ. 100 ಕ್ವಿಂಟಲ್ ಹಂಗೆ ಇಟ್ಕೊಂಡ್ಕೊಂತೀರಿ ಇನ್ನು? ಹೌದ್ ಸರ್. ಹೇಗಿದೆ ರೇಟ್ ಮತ್ತೆ ಈಗ? 5,000 ಸರ್, 7,000-6,000 ಇದೆ ಸರ್. ಅಲ್ಲ, ಮತ್ತೆ ಹತ್ತಿ ಸೀಸನ್ ಬಂತು, ಕೊಟ್ಟಬಿಡ್ಬೇಕಿನ್ ನೀವು ಮತ್ತೇನೇನ್ ಮಾಡೋರು ಕೊಡದಕ್ ಸರ್? ಈಗ ಏನ್ ಮಾಡ್ತೀರಿ ನೋಡಕ್ ಹಚ್ಚಿ, ಇದ್ರಾಗ ಎಲೆಕ್ಷನ್ ಅದು ಇದು ಅಂತೇಳಿ ನೋಡಮ್ ಇದು ಹೋಗ್ಲ ಅದು ಹೋಗ್ಲ ಅಂತೇಳಿ ಬಿಟ್ಟು ನಮ್ ಕಷ್ಟ ಇಲ್ಲಿ ಒಂದ್ ನಿಂತಿದೆ ಸರ್. ನೋಡು, ಬೆಳದ ಮೇಲೆ ಮಾರುಕಟ್ಟೆ ಮಾಡುದು ಒಂದ್ ಜಾನ್ತನ, ಜಾನ್ತನದಿಂದ ಮಾರುಕಟ್ಟೆ ಮಾಡಬೇಕು ಬೆಳೆದನ್ನ ಸರ್. ಪ್ರತಿ ಸಾರಿ ಅರ್ಧ ಕೊಡ್ತಿದ್ವಿ, ಅರ್ಧ ಇರ್ತಿದ್ವಿ. ಅದು ನಮ್ ಟೈಮ್ಗೆ ಏನು ಲೇಬರ್ ಈ ವರ್ಷ ಬಹಳ ತ್ರಾಸ ಆಯ್ತಲ್ರಿ, ಆ ಟೈಮ್ ನಾಗ ಇರ್ಲಿ ಬಿಡಪ್ಪ ಅಂತೇಳಿ ಬಿಟ್ಟು ಬಿಟ್ಟಿದ್ರಿ, ಅದನ್ನೇ ನಮ್ಗೆ ಜೀವ ತಿಂತಾರೆ ಸರ್. ಒಳ್ಳೇದು ಪಂಪ್ ನೋಡ್ರಿ, ಅಂದ್ರೆ ಮಳೆ ಚೆನ್ನಾಗಿ ಆಗಿದೆ, ಎಲ್ಲಾ ಭೂಮಿ ಸಿದ್ಧತೆ ಮಾಡಿ ಇಟ್ಕೊಂಡ್ಬಿಟ್ರಿ ಈಗ? ಹಾ ಸರ್, ಭೂಮಿ ಸಿದ್ಧತೆ ಆಗಿದೆ ಸರ್. ಒಳ್ಳೇದಾಗ್ಲಿ, ಮಳೆ ಆಗ್ಲಿ, ಚೆನ್ನಾಗಿ ಬೇಗ ಬಿತ್ತನೆ ಆಗಿ ಒಳ್ಳೆ ಇಳುವರಿ ಬರ್ಲಿ. ಒಳ್ಳೇದು ಮಾಹಿತಿ ಹಂಚಿಕೊಂಡಿಕ್ಕೆ ಧನ್ಯವಾದ ನಿಮ್ಗೆ. ಥ್ಯಾಂಕ್ಸ್. ಅಮೀನ್ಗಡ್ ಗ್ರಾಮದ ಅಮರೇಶ್ ಅವರು, ಇವರು ಸುಮಾರು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆಯಾದಂತ ಲಿಂಬೆಯನ್ನು ಸಹ ಬೆಳೀತಾ ಇದ್ದಾರೆ. ಒಣಬೇಸಾಯದ ಬೆಳೆಯನ್ನು ಸಹ ಇವರು ಹೆಚ್ಚಿನ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅಮರೇಶ್ ಅವರು ಬೆಳೀತಾ ಇದ್ದಾರೆ. ಅಮರೇಶ್ ಅವರೇ, ಈಗ ಮುಂಗಾರು ಪೂರ್ವ ಕೃಷಿ ಚಟುವಟಿಕೆಗಳು ಅಂತಂದ್ರೆ ಇನ್ನೂ ಮುಂಗಾರು ನಮ್ಮಲ್ಲಿ ಚಾಲು ಆಗಬೇಕಾದ್ರೆ ಜೂನ್ ಜುಲೈ ತಿಂಗಳಲ್ಲಿ ಪ್ರಾರಂಭ ಆಗತ್ತೆ. ಅದಕ್ಕಿಂತ ಮುಂಚೆ ರೈತರು ಕೃಷಿ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಬೇರೆ ಬೇರೆ ಕೆಲಸಗಳನ್ನ ಸಿದ್ಧತೆಗಳಿರ್ಬೋದು, ಬೇರೆ ಬೇರೆ ಏನು ಮುಂಗಾರಿಗೆ ಸಿದ್ಧತೆಗಳು, ಕೃಷಿ ಪೂರ್ವ ಅಂದ್ರೆ ಮುಂಗಾರು ಪೂರ್ವ ಸಿದ್ಧತೆಗಳು ರೈತರು ನಿಮ್ಮ ಭಾಗದಲ್ಲಿ ನೀವು ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಈಗೆಲ್ಲ ಒಣಬೇಸಾಯದಲ್ಲಿ? ಸರ್, ನೇಗಿಲು ಹೊಡೆಯೋದು ಇದೆ ರೀ, ಕುಂಟೆ ಹೊಡೆದು ಹೊಲಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದೆ ಸರ್. ಈಗ ಹೇಗೆ ಮಳೆ, ಅದು ಹೇಗಾಗಿದೆ ನಿಮ್ ಭಾಗದಲ್ಲ? ಮಳೆ ಚೆನ್ನಾಗಿದೆ ರೀ ವರ್ಷ. ಮಳೆ, ಈ ಮಳೆ ಎದಕ್ಕೆ ಉಪಯೋಗ ಆಗತ್ತೆ ನಿಮಗೆ? ಈಗ ಮಳೆ ಆತಲ್ಲ, ಈ ಮಳೆ ಎದಕ್ಕೆ ಉಪಯೋಗ ಆಗತ್ತೆ ಈಗ? ಭೂಮಿ ತಂಪಾಗುತ್ತೆ ಸರ್, ಯಾವ್ದಾದ್ರಿ ಕೊಂಟೆ ನೇಗಿಲು ಹೊಡೆಯೋದಕ್ಕೆ ಈಸಿ ಆಗುತ್ತೆ, ಹೊಲ ಜಲ್ದಿ ಬೇಗ ರೆಡಿ ಮಾಡ್ಕೊಂಡ್ಬೋದು. ಒಣಬೇಸದಲ್ಲಿ ಎಷ್ಟು ಭೂಮಿ ಇದೆ ತಮ್ದು? ಒಣಬೇಸದಲ್ಲಿ ಏನೇನು ಬೆಳೆಗಳನ್ನ ಹಾಕ್ತಾ ಇರ್ತಾರೆ ಪ್ರತಿ ವರ್ಷ? ಒಣಬೇಸರಿ ನಮ್ದು 8 ಎಕರೆ ಇದೆ ರೀ. ತೊಗರಿ ಸೂರ್ಯಕಾಂತಿ ಮಾಡ್ತೀವಿ. ತೋಟಗಾರಿಕೆ ಒಂದು 9 ಎಕರೆ ಇದೆ. 4 ಎಕರೆ ನಿಂಬು ಇದೆ. ಒಂದು 7 ಎಕರೆದಲ್ಲಿ ಇದು ಮಾಡ್ತಾ ಇದ್ದೀವಿ, ಸೂರ್ಯಕಾಂತಿ ಮಾಡ್ತಾ ಇದ್ದೇನೆ. ಹೇಗೆ ನಿಮ್ ಭಾಗದಲ್ಲಿ ಅಮೀನ್ಗಡ್ ಅಂದ್ರೆ ಇದು ಮಸ್ಕಿ ತಾಲೂಕಿನ ವ್ಯಾಪ್ತಿ ಕಾಣಿಸುತ್ತಲ್ಲ? ಹೌದು, ಮಸ್ಕಿ ತಾಲೂಕು ಅಮೀನ್ಗಡ. ಹೇಗೆ ಅಲ್ಲೆಲ್ಲ ಸುತ್ತಮುತ್ತು ಮಳೆ ಆಯ್ತಾ ಆಗಿದೆ ಈಗ? ಎಲ್ಲ ಚೆನ್ನಾಗಿದೆ ಇಲ್ಲಿ, ಇಲ್ಲೆಲ್ಲ ಚೆನ್ನಾಗಿದೆ ರೀ ವರ್ಷ ಮುಂಗಾರು ಮಳೆ. ಹೇಗೆ ರೈತರೆಲ್ಲ ಭೂಮಿ ಉಳುಮೆಯನ್ನ ಮಾಡಿದಾರ, ಇನ್ನು ಮಾಡೋರಿದಾರ, ಹೇಗೆಲ್ಲ? ಮುಕ್ಕಲ್ ಭಾಗ ಎಲ್ಲ ಮುಗಿದಿದ್ದಾರೆ, ಕೆಲವೊಂದು ಹೊಲಗಳು ಉಳಿದವ್ರೆ ಅಷ್ಟೇ. ಈಗ ಹತ್ತಿ ಕಟಗಿ ಮತ್ತು ತೊಗರಿ ಕಟಗಿ ಎಲ್ಲ ಕಿತ್ತಂತವ್ರು ಅಥವಾ ಏನ್ ಮಾಡಿದಾರೆ, ಎಲ್ಲ ಕಿತ್ತು ಭೂಮಿ ಎಲ್ಲ ಇದು ಮಾಡ್ಕೊಂಡಾರ ಸ್ವಚ್ಛ? ಎಲ್ಲ ಕಿತ್ತು ಸ್ವಚ್ಛ ಮಾಡ್ಕೊಂಡು ಈಗೇನ್ ಮಳೆ ಬಂತಂದ್ರೆ ಬಿತ್ತಲೆ ರೇಂಜ್ಗೆ ಹೊಲಗಳು ರೆಡಿ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ತೊಗರಿ ಕಟಗಿ ಮತ್ತು ಹತ್ತಿ ಕಟಗಿ ಯಾವ ರೀತಿ ಉಪಯೋಗ ಮಾಡ್ಕೋತಾರೆ ನೀವು? ಅದನ್ನೇನು ಭೂಮಿಯಲ್ಲಿ ಇದನ್ನ ಮಾಡ್ಕೋತಿರೋ ಅಥವಾ ಕಿತ್ತು ಅದನ್ನ ಬೇರೆ ಆಗಿಡ್ತಿರೋ, ಹೇಗ್ ಮಾಡ್ತೀರಿ? ತೋಟದವರೆಲ್ಲಾರೇ ರೂಟ್ ರೋಡ್ ಬಿಡ್ತೀವ್ರಿ, ಒಳಗಡೆ ಹೋಗುತ್ತೆ. ಇವತ್ತು ಒಣ ಬೇಸಾಯದಾರೆ ಮಾಡ್ತಾರೆ, ಅದು ಆಯ್ದು ಸೈಡಿಗೆ ಹಾಕ್ತಾರೆ, ಯಾಕಂದ್ರೆ ಕೂರಿಗೆಯಲ್ಲೆಲ್ಲ ಅಡ್ಡ ಆಗುತ್ತೆ, ಅದು ಬೀಜ ಸರಿಗೆ ಬೀಳೋದಿಲ್ಲ, ಮತ್ತೆ ಕೂರಿಗೆ ಪ್ಯಾಕ್ ಆಗುತ್ತಾರೆ ಅದಕ್ಕೆಲ್ಲ. ಹಂಗಾಗಿ ಅವನ್ನೆಲ್ಲ ಆರ್ ಸೈಡಿಗೆ ಹಾಕ್ತಾರೆ ಅದನ್ನ. ಈಗ ಕೆಲವೊಂದು ಬ್ರೆಡ್ಡರ್ ಅಥವಾ ಕಟ್ಟರ್ ಅಂತ ಮಷಿನ್ಗಳು ಬಂದಿದ್ದಾವೆ ಅಂತ ಹೇಳ್ತಾರೆ, ಎಲ್ಲ ಅದು ಹತ್ತಿ ಕಡೆಗೆ ಕಿತ್ತು ಅಲ್ಲೇ ಪುಡಿ ಪುಡಿ ಮಾಡಿ ಹೋಗಿದ್ದಾರೆ ಅಂತ, ಅಂತವೇನಾರು ಬಳಸ್ತಾ ಇದಾರೆ ರೈತರು ನಿಮ್ ಕಡೆ? ಇಲ್ಲಿ ನಮ್ ಸೈಡ್ ಬಂದೇ ಇಲ್ಲ ರೀ, ಅದು ಬಳಸಕ್ಕೆಲ್ಲ ಜನ ರೆಡಿ ಇದಾರೆ, ಆದ್ರೂ ಬಂದಿಲ್ಲ ರೀ ಇಲ್ಲಿ. ಅದು ಬಂದಿಲ್ಲ ಬಂದಿಲ್ಲ ರೀ ನಮ್ ಭಾಗದಲ್ಲಿ ಇಲ್ಲ ಅದಿನ್ನು. ಅದ್ರ ರೇಟ್ ಒಂದು ಕಾಸ್ಟ್ಲಿ ಆಯ್ತ್ರಿ, ಅದು ಕೃಷಿ ಮಾಡೋದಲ್ಲಿ ಕೇಳಿದ್ರಿ ರೇಟ್ ಒಂದ್ ಸ್ವಲ್ಪ ಬಹಳ ಕಾಸ್ಟ್ಲಿ ಆಯ್ತ್ರಿ ಅದು. ಹಂಗ ಕೆಸಿನ ರೈತರು ತರ ಕೇಂದ್ರ ಬಂದು ನೋಡ್ತಾ ಇದಾರೆ ಅದನ್ನ. ಹತ್ತಿ ಕಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಬಿಡಿ, ಅದೆಲ್ಲ ತೊಂದ್ರೆ ಏನಿಲ್ಲ. ಅದು ಹೇಗೆ ಈ ಸಾರಿ ನಿಮ್ಮ ಭಾಗದಲ್ಲಿ ಯಾವ ರೈತರು ಹೋಸಲ ಯಾವ ಬೆಳೆ ಜಾಸ್ತಿ ಹೋಗಿದ್ರು, ಈ ಸಲ ಯಾವ ಬೆಳೆ ಹೋಗಬಹುದು ಜಾಸ್ತಿ? ಹೋಸಲೆಲ್ಲ ತೊಗರೆ ಜಾಸ್ತಿ ಇತ್ತರಿ, ಈ ಸಲ ಸೂರ್ಯಕಾಂತಿ ತೊಗರೆ ಹತ್ತೆ ಮಾಡ್ತಾ ಇದಾರೆ. ಅಂದ್ರೆ ರೈತರು ಈಗ ಸಿದ್ಧತೆ ಎಲ್ಲ ಮಾಡ್ಕೋತಾ ಇದ್ದಾರೆ ಭೂಮಿ ಉಳುಮೆ ಅದನ್ನ? ಇನ್ನು ಇನ್ನು ಮಾಡೋರಿದ್ದಾರೆ, ಇನ್ನು ಮಾಡೋರಿದ್ದಾರೆ, ಮಾಡಿದ್ದಾರೆ ಆಗಲ್ಲ, ಮುಕ್ಕಲ್ ಭಾಗ ಎಲ್ಲ ಮುಗಿದಿದ್ದಾರೆ. ಹೇಗೆ ಎಲ್ಲ ಒಕ್ಕಲ್ತನ ನಿಮ್ ಭಾಗದಲ್ಲಿ ರೈತರು ಸಾಮಾನ್ಯವಾಗಿ ಸ್ವಂತ ಒಕ್ಕಲ್ತನ ಮಾಡ್ತಾ ಇದಾರೋ ಅಥವಾ ಲೀಸ್ ಕೊಟ್ಟು ಮಾಡಿಸ್ತಾ ಇದಾರೆ, ಹೇಗ್ ಮಾಡ್ತಾ ಇದಾರೆ? ಇಲ್ಲ ಸ್ವಂತ ಒಕ್ಕಲ್ತನೇ ಜಾಸ್ತಿ ಇದಾರೆ, ಲೀಸ್ ಏನು ಕಡಿಮೆ ರೀ ನಮ್ ಸೈಡ್ ಕೊಡೋದು. ಒಳ್ಳೇದು ಅಮರೇಶ್ ಅವರೇ, ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು ಸರ್, ನಮಸ್ಕಾರ. ಈಗ ನಮ್ ಜೊತೆ ಸಂಪರ್ಕದಲ್ಲಿ ಆದೇಪ್ಪ ಅವರು, ಇವರು ಪ್ರಗತಿಪರ ರೈತರು. ಕೆಲವೊಂದಿಷ್ಟು ವಿಚಾರ, ಈ ಮುಂಗಾರು ಪೂರ್ವ ಸಿದ್ಧತೆಗಳು ಹೇಗ್ ನಡೆದಿದ್ದಾವೆ ಅವರ ಭಾಗದಲ್ಲಿ, ಲಿಂಗಸೂರು ಭಾಗದಲ್ಲಿ, ಸುಲ್ತಾಪುರ ಸುತ್ತಮುತ್ತ ಮತ್ತು ಮುದುಗಲು ಸುತ್ತಮುತ್ತ ಎಲ್ಲ ಹೇಗ್ ಮಳೆ ಆಗಿದೆ, ಜೊತೆಗೆ ಏನೆಲ್ಲ ಒಂದು ಸಿದ್ಧತೆಗಳು ಅಂದ್ರೆ ಮುಂಗಾರು ಸಿದ್ಧತೆಗಳು ಏನ್ ನಡೆದಿದ್ದಾವೆ ಅಂತಕ್ಕಂತ ವಿಚಾರ. ಅದೇ ಪೌರ ಏನ ಯಾವ ರೀತಿ ಆಗಿದೆ ಮಳೆ ಆಗಿದೆ ನಿಮ್ ಭಾಗದಲ್ಲಿ, ಏನೇನ್ ನಡೆದಿದೆ? ಕೆಲವು ಮಳೆ ಬಹಳ ಚಲೋ ಮಳೆ ಆಗಿದೆ ನಮ್ಗ, ಈಗ ಬಹಳ ವರ್ಷದಿಂದ ಈ ಮನಿ ಮಳೆ ಆಗಿಲ್ಲ. ಮಳೆ ಆಗಿತ್ತು, ಎಲ್ಲಾ ಮುಂಗುರಿ ಆಗಿ ಎಲ್ಲಾ ಟ್ರ್ಯಾಕ್ಟರ್ಗಳು ಮಿಷನ್ಗಳು ಎಲ್ಲವೂ ಗಳ ಬಹಳ ಚಂದ ಅವ್ರಿ. ಎತ್ತುಗಳಂತೂ ಬಹಳ ಕಡಿಮೆ, 25% ಒಂದೂವರೆ 25% ಎತ್ತುಗಳಿಲ್ಲ. ಹತ್ತಿ ಊರ್ಯಾರ ಆಗಲ್ಲ ನಮ್ಮಲ್ಲಿ. ಹೌದ್ರಿ, ಹತ್ತಿ ಊರ ಏನು ರೈತರು ಏನು ಆಸೆ ಇಟ್ಕೊಂಡ್ರೆ ಯಾವ ಬೆಳೆಗೆ ಹೋಗ್ತಾ ಇದಾರೆ ಜಾಸ್ತಿ? ಅಲ್ಲ ಜಾಸ್ತಿ ಸೂರ್ಯಪಾನ ಆಮೇಲೆ ಹತ್ತಿ ಕೊಂಡಾರ್ರಿ. ಹತ್ತಿ ಬೆಳಿ ಬಹಳ ಬಹಳ ಬಹಳ ಊರ ಕಟ್ಟಾರ್ರಿ ಹತ್ತಿ. ಹತ್ತಿ ಸುತ್ತಮುತ್ತ ಮೈಸೂರಿಗೆ ನಮ್ ಮುದ್ಗಲ್ ಸುತ್ತಮುತ್ತ ಮಾತ್ರ ಬಹಳ ಹತ್ತಿ ಆಗಿತ್ತು ನೋಡ್ರಿ. ನಿಮ್ಮ ವಿಚಾರದಲ್ಲಿ ಒಟ್ಟ ಮಳೆ ಚಲೋ ಆಗಿದೆ ಮೊದಲೆಲ್ಲ, ಈ ಸಲ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಈ ತರ ಮಳೆ? ಬರ್ದಿದ್ರೆ ಇನ್ನ ಆಗ್ಬೋದು ಅಂತ ಐತಿ. ಎಲ್ಲಾರು ನಿಮ್ ಭಾಗದಲ್ಲಿ ಭೂಮಿ ಸಿದ್ಧತೆ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ಎಲ್ಲ ರೆಡಿ ರೀ? ಸದ್ಯಕ್ಕೆ ಮತ್ತೆ ಮುಗಿದ್ರಿ, ಆಮೇಲೆ ಸಜ್ಜೆ ಹಾಕ್ತಾರ್ರಿ, ಆಮೇಲೆ ಸೂರ್ಯಪಾನ ಹಾಕ್ತಾರಿ. ನೀವು ಒಣ ಬೇಸಾಯಕ್ಕೆ ಏನು ಯೋಜನೆ ಮಾಡ್ಕೊಂಡ್ರಿ? ಒಣ ಬೇಸಾಯಕ್ಕೆ ನೀವು ಹಾಕ್ಲಿಕ್ಕೆ ಬೆಳೆಗಳನ್ನ ತೊಗರಿಗೆ ಸೆಟ್ ಮಾಡಿದ್ವಿ ಸರ್. ಹೇಗೆ ಬೀಜ ಅದು ನಿಮ್ಮ ಮನೆ ಬೀಜನ? ಇಲ್ರಿ, ಅದು ನಮ್ ಹುಡುಗ ಯಾವ್ದೇ ಹೇಳಿದ್ ನೋಡ್ರಿ. ಟಿ ಎಸ್ 3R ಅಂತ ಹೇಳಿ. ಹೌದ್ ಸರ್, TS3R ಹಾಕಿ ತರ ಕೇಳ್ರಿ. ಆಮೇಲೆ ಎಳ್ಳು ಹಾಕ್ಬೇಕಂತ ಉದ್ದೇಶ ಇತ್ರಿ, ಅದು ಮನ್ ಬ್ಯಾಸಿಗ್ ಬಂದ ಎಳ್ಳು ಈ ಬ್ಯಾಸಿಗೆ ನಮಗಿತ್ತು ಬೇಡ ಅಂತೇಳಿ ಬಿಟ್ಟದ್ರಿ. ಈಗ ಹೇಗೆ ರೈತರು ಎಲ್ಲ ಸ್ವಂತ ಒಕ್ಕಲ್ತನ ನಿಮ್ ಭಾಗದಲ್ಲಿ ಎಲ್ಲರೂ ಬಾಡಿಗೆ ಲೀಸು ಪಾಲು ಕೊಟ್ಟಾ ಇದಾರೆ ಭೂಮಿಯನ್ನ? ಸ್ವಂತನು ಮಾಡ್ಯಾರ್ರಿ, ಸ್ವಂತನು ಮಾಡ್ಯಾರ. ಆಮೇಲೆ ಜಾಸ್ತಿ ಜನ ದುಡಿಯರ್ ಇಲ್ದಂಗ ಆಗಿತ್ರಿ, ಜನ ಕೆಲಸ ಮಾಡೋರ್ ಇಲ್ಲ. 100 ಆಳು ಹೆಣ್ಣು ಮಕ್ಕಳಿಗೆ ಒಂದು ಗಂಡಾಳ ಸಿಗಲ್ಲ. ಹೆಣ್ಮಕ್ಳು ಸಿಗ್ತಾರೆ? ಹೆಣ್ಮಕ್ಳು ಸಿಗ್ತಾರ್ರಿ, ಪಾಪ ಅವ್ರೇನ್ ಮಾಡೋದು. ನಿಮ್ಮಲ್ಲಿ ರೈತರು ಬೀಜಗಳನ್ನ ತಮ್ಮ ಮನೆ ಬೀಜಗಳನ್ನ ಇಟ್ಕೊಂಡಿರ್ತಾರ ಯಾರಾದ್ರೂ ಬೇರೆ ಬೇರೆ ಬೆಳೆಗಳಲ್ಲಿ, ಅಥವಾ ಎಲ್ಲ ಪ್ರತಿ ವರ್ಷ ಅಂಗಡಿಗಳಿಗೆ ಖರೀದಿ ಮಾಡ್ಕೊಂಡ್ ಬರ್ತಾರೆ ಹೇಗೆ? ಹೌದೌದು ಸರ್, ಯಾವ ಬೀಜ ಇಡಂಗ್ರಿ, ಅದ್ರ ಬಗ್ಗೆ ಇದನ್ನೇ ಇಲ್ಲ ತರ ಅದಕ್ಕ ಅವ್ರ ತಿಳ್ಕೊಳಕತ್ತ ಇಲ್ಲ. ಭೂಮ್ಯಾಗ ಒಂದ್ ಕುಂಟನ್ಗೆ ಅದ್ ಎಷ್ಟೋ ಮಣ್ಣು ಸಿಕ್ಕ ಇದು ರಸ ಸಿಕ್ತಂತ, ಈಗ 3 grams ಸಿಕ್ಕಿದ 3 kg ಸಿಕ್ತಂತ. ರಾಸಾಯನಿಕ ಗೊಬ್ಬರ ಹಾಕಿದಂಗಲ್ಲ ಅದ್ ನೀರ್ಕೆಂದು ಭೂಮಿ ಬರಡಾಗ್ಬಿಟ್ಟವ್ರಿ. ಕಸ ಸಹಿತ ಬೆಳಕ್ ತಯಾರಿಲ್ಲ ಭೂಮಿ ಆತರ. ಅದನ್ನ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ತಾರ. ಸಾವಯವದಾಗ ಹೋಗಕ್ ಬೇಕಾದಷ್ಟು ಚಾನ್ಸ್ ಅದಾವು, ಏನಿಲ್ಲ. ಪ್ರತಿಯೊಂದು ಎರೆಹುಳ ಘಟಕ ಮಾಡಿಕೊಂಡು ಅದಕ್ಕೆ ಹಾಕಿ ನೀರು ಹುಡ್ಕಂತ ಕುಂತ್ರೆ ತಮ್ಗೆ ಆಗಸ್ಟ್ ಬರುತ್ತಾ ಅದ್ರ ಬಗ್ಗೆ ತಿಳ್ಕೊಳಕ್ಕನ ಅವ್ರು ಕಷ್ಟಪಡಕ್ ಹೋಗಲ್ರಿ. ಯಾವ್ದಕ್ ಕಷ್ಟಪಡೋದ್ ಅಂದ್ರ ಸರ್ಕಾರದಿಂದ ಬೇಕಾದಂತ ಸೌಲಭ್ಯ ಸಬ್ಸಿಡಿ ಇದನ್ನ ಹಂಗ ಯಾಕೆ ತಗೋತಾರ ಅಂದ್ರೆ ಭೂಮಿ ಕೆಟ್ಟೈತೆ ಅನ್ನೋದಿಲ್ಲ ಬುಟ್ಟೈತೆ ಅನ್ನೋದಿಲ್ಲ, ಸಸ್ತಾ ಸಿಗುತ್ತೆ. ಇಲ್ಲೇ ನಮ್ಮ ಮನೆ ಮುಂದ ಅಕ್ಕಿನ ಕೋಳಿ ತಿನ್ನುವಲ್ವು, ಆಮೇಲೆ ನಾಯಿ ತಿನ್ನುವಲ್ವು. ಅಕ್ಕಿನಾರಿ ರೇಷನ್ ಅಕ್ಕಿ ನಾವ್ ತಿಂತೀವಿ, ನಾವ್ ಮನುಷ್ಯರು ತಿಂತೀವಿ. ಎಷ್ಟು ಅನಾಹುತ ಗೀಡಾತು ಅನ್ನೋದ್ರ ಬಗ್ಗೆ ಒಟ್ಟ ಯೋಚನೆ ಬರುವಂತು. ಕೆಮಿಕಲ್ಸ್ ಹೊಡೆದು ಅಕ್ಕಿ ತಯಾರು ಮಾಡ್ಬಿಟ್ಟಿರ್ತಾರ. ಹೇಗೆ ನೋಡ್ರಿ, ಈಗ ಗೊಬ್ಬರ ಹಾಕ್ರಿ ಹೊಲಕ್ಕೆ, ತಿಪ್ಪೆ ಗೊಬ್ಬರ ಹಾಕ್ರಿ ಅಂತ ಹೇಳಿದ್ರೆ, ಇಲ್ಲ ರೀ ಎಲ್ಲಿಂದ ತರೋರಿ, ಮನೆಯ ದನ ಇಲ್ಲ ಎಲ್ಲಿಂದ ತರೋರಿ ತಿಪ್ಪೆ ಗೊಬ್ಬರ ಅಂತಾರೆ. ಎಲ್ಲ ರಗಡ್ ಬಂದಿರ್ತಾವ, ಕಸ ಸೇದಿ ಹೊಲ ಬಂದಂತ ಕಸ ಕಡ್ಡಿ ಹಾಕಿ ಗೊಬ್ಬರ ಮಾಡ್ಬೋದು. ಅದ್ರ ಅವಶ್ಯಕತೆನೇ ಇಲ್ಲ. ದನ ಸೇದಿ ಏನ್ ಇದೈತಿ, ಎರವಳ ಗಡ್ಡಕ್ಕೆ ಹಾಕಿ ಹಾಸಿದ ನೀರು, ನಾವು ಮುಸುರಿ ನೀರು ಚೆಲ್ಲಿ ನೀರು ಕೊಟ್ಟದ್ರ ಎರವಳ ಬೇಕಾದಷ್ಟು ಗೊಬ್ಬರ ಮಾಡಿ ಕೊಡ್ತಾವ. ಹೌದು, ಎಲ್ಲಾ ಪೋಷಕಾಂಶಗಳು ಸಿಗುತ್ತ. ಆಮೇಲೆ ಮಳೆ ಬಂದೊತ್ನಾಗ, ಮುಂಗಾರಿ ಮಳೆ ಆದೊತ್ನಾಗ, ಅಲ್ಲೇದಲ್ಲೇ ರೈತರೆಲ್ಲರು ಸ್ವಲ್ಪ ಒಲಿ ಬೆಂಕಿ ಮಾಡಿದ್ರ ಎಷ್ಟೋ ಚಿಟ್ಟಿಗಳು ಸುಟ್ಟು ಕ್ರಿಮಿನಾಶಕ ಇವು ಹುಟ್ಟಂಗಿಲ್ರಿ. ಸಾಮೂಹಿಕವ್ರಿ, ಸಾಮೂಹಿಕ ಮಾಡ್ಬೇಕಲ್ಲ ನೋಡಿ. ಹಿಂದಕ್ಕೆಲ್ಲ ಅವಾಗ ಹೊಲದಲ್ಲಿ ಸಾಯಂಕಾಲ ಹೊತ್ನಾಗ ಬೇವಿನ ತಪ್ಪಲ ಹಾಕಿ ಬೆಂಕಿ ಹಾಕ್ತಿದ್ರು. ಕಾಯಂ ರೀ, ನಾವು 68 ವಯಸ್ಸು 67 ಮುಗಿದು 68 ಕಾಲಿಟ್ಟಿವಲ್ರಿ, ಆ ತಮ್ಮ ಭೂಮಿ ಸತು ಆತರ ಒಟ್ಟ ಇಲ್ಲ ಇಲ್ರಿ ಭೂಮಿಯಾಗ, ನಮ್ಮ ಇಲ್ಲ ಆತರ ಆಗಿದಾವ. ಆಮೇಲೆ ಅವಾಗ ಏನ್ ಮಾಡ್ತಿದ್ರಿ, ಮಳೆ ಬಂತಂದ್ಗಳಕ್ಕನ ಕೊಟ್ಟಿಗೆ ಇದ್ರಾಗ ಕಟ್ಟಿಗೆ ತೆಗೆದಿಟ್ಕೊಂಡಿರ್ತದ್ದು, ಆ ಕಟ್ಟಿಗೆ ತಗೊಂಡೋಗಿ ಈಗ ಮಳೆ ಬಂದೊತ್ನಾಗ ಎಲ್ಲಾ ಕಟ್ಟಿಗೆ ಅಡವಾಗ ತೋದಿರ್ತಾರೆ. ಹೌದಲ್ರಿ, ಮನೆಯನ್ ಒಯ್ಗೆ ಕಾಸಿ ಬೆಂಕಿ ಹಚ್ತಿದ್ರು. ಏ ನಾಳೆ ಕೀಟ ಬಾಧೆ ಆಗಂಗಿಲ್ಲ, ಬೆಂಕಿ ಹುಳ ಬರಂಗಿಲ್ಲ ಅಂತ ಹೇಳಿ ಹಿರಿಯರು ಮಾಡ್ತಿದ್ರು. ಆ ಮಟ್ಟಕ್ಕೆ ಒಳ್ಳೆ ಬರ್ತೈತ್ರಿ, ಕಾಲಮಾನ ದಿನ ಬಾಳ ದೂರ ಹೋಗ್ತಾವ್ರಿ. ತಿಳ್ಕೊಬೇಕಾದ್ರೆ ಬಾಳ ಕಷ್ಟ ಐತಿ. ಹೇಗೆ ಮುಂದ್ ಒಕ್ಕಲ್ತನ ಮಾಡೋದೇ ಕಷ್ಟ ಆಗ್ಬಿಡುತ್ತ ಅಂತ ಅನ್ಸದ ಎಲ್ಲ ನೋಡಿದ್ರ ಪರಿಸ್ಥಿತಿಗಳನ್ನ. 24 ಇಸ್ವಿ ಅನ್ನೋದ್ರಾಗ ಪರಿಸ್ಥಿತಿ ಭೂಮಿನೂ ಬರ್ಡ್ ಆಗತ್ತೆ, ಮನುಷ್ಯನ ವೀಕ್ ಆಗಿ ಆಸ್ಪತ್ರೆಗೆ ಇಟ್ಕೊಂತಾನೆ ಹೋಗ್ಬೇಕಾಗತ್ರಿ. ಈಗ ಕೆಲವೊಂದಿಷ್ಟು ಜನ ಭೂಮಿ ಇದೆ, ಭೂಮಿ ಮಾಡಪ್ಪ ಒಕ್ಕಲ್ತನ, ನೀ ಭೂಮಿ ಹಂಗ ಮಾಡ್ಕೊ ಅಂದ್ರೆ ಮಾಡ್ಲಿಕ್ ಬರ್ತಾ ಇಲ್ಲ, ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಈಗ. ಇಲ್ಲ ರೀ, ಎಷ್ಟು ಭೂಮಿ ಬೀಳ್ಬಿದ್ದಾವ್ರಿ, ಆ ಕುರಿಯರಿಗೆ ಇನ್ನ ಕುರಿಯರಿಗೆ ಕೊಡ್ತಾರ, ಅವ್ರಿಗೆ ಜಾಸ್ತಿ ರೊಕ್ಕ ಕೊಡ್ತಾರ, ಅವ್ರು ಕುರಿ ಸಾಕ್ಲಿಕ್ಕಂದ್ರೆ ಯಾವ್ದು ರೊಕ್ಕ ಕಾಣಕಿಲ್ಲ. ಮಾಡಕ್ಕೆ ಏನ್ರಿ, ಮಾಡದ ಇದ್ರೆ ಏನಾರ ಮಾಡಕ್ ಆತತ್ತು. ಕಡೆಗೆ ಸಿರಿಧಾನ್ಯ ಬೆಳಕ್ ಸಾಧ್ಯತೆ ಐತೆ, ಆ ಸಿರಿಧಾನ್ಯ ಮಹತ್ವ ಗೊತ್ತಾಗೋಲ್ತು ಏನ್ ಮಾಡಕ್. ಒಂದ್ ಎರಡ್ ಮಳೆ ಆದ್ರೆ ಬಂದ್ಬಿಡ್ತಾವ್ ನವಣೆ ಅಂತಾವು, ಕೆಲವೊಂದು ಹಾರ್ಕ ಬರಗ ಊದ್ಲು ಎಲ್ಲ ಬೆಳೆದ್ರೆ ಸಾಕಷ್ಟದೆ, ಆದ್ರೆ ಮನಸ್ಸು ಮಾಡ್ತಾ ಇಲ್ಲ. ಅಲ್ರಿ, ಎರಡ ಮಳೆ ಬಂದ್ರೆ ಬರ್ತಾವ್ರೆ ಅವು. ಹೌದು, ಎರಡ್ ಮಳೆ ಆದ್ರೆ ರಾಸಾಯನಿಕ ಗೊಬ್ಬರ ಬೇಕಾಗಿಲ್ಲ, ರಾಸಾಯನಿಕ ಗೊಬ್ಬರ ಬೇಕಾಗಿಲ್ಲ, ಕ್ರಿಮಿನಾಶಕ ಔಷಧ ಬೇಕಾಗಿಲ್ಲ. ನೋಡ್ರಿ ಸರ್, ನಾನು 2016 ಬೆಳೆಗ ಹರಿಜೋಶಿ ಬಿಪಿ ಶುಗರ್ ತೋರಿಸಿದ್ದೆ, ಅದು ಒಂದು ತಿಂಗಳಿಗೆ 1,000 ರೂಪಾಯಿ ಬರೋದ್ರಿ. ಚೆಕ್ ಬಂತು, ಗುಳಿಗೆ ಬಂತು, 7-8 ಗುಳಿಗೆ ನುಂಗ್ತಿದ್ದೆ ದಿನಕ್ರಿ. ಅದ ಸಿರಿಧಾನ್ಯಗಳು ಒಂದಿನ ಬಿಟ್ಟು ಅದು ಬದ್ಲಿ ಮಾಡಿಕೊಂತ ರಾಯಚೂರು ಯೂನಿವರ್ಸಿಟಿಯಾಗ ಎಲ್ಲಾ ಅಕ್ಕಿ ಸಿಗ್ತಾವ್ರಿ. 60 ರೂಪಾಯಿ ಸೋಣೆ ಅಕ್ಕಿ ಈ ತರ ಎಲ್ಲಾ ಸಂತಲ್ಲಿ ಬಂತು ನೋಡ್ರಿ. ಎಲ್ಲ ಆಗತ್ತೆ, ಎಲ್ಲ ನಾವು ಮನೆಯಲ್ಲಿ ಬೆಳೆದಂತದ್ದು ಊಟ ಮಾಡಿದ್ರೆ ಸಹಜವಾಗಿ ಎಲ್ಲಾ ಕಾಯಿಲೆಗಳು ವಾಸಿ ಆಗ್ತವೆ. ಅದನ್ನ ಸಾವಯವವಾಗಿ ಬೆಳೆದಂತೂ ಇನ್ನೂ ಉತ್ತಮ. ಇನ್ನ ಉತ್ತಮ, ಯಾರು ತಿಳ್ಕೊಂಡಾಗ ಹೇಳಕ್ ಹೋದ್ರೆ ನಾವು ದಡ್ಡರಾಯ್ತು ಬಿಡು ಸರ್. ಒಳ್ಳೇದಾಗ್ರಿ ಅದೇಪ್ಪ ಅವ್ರೆ, ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ಧನ್ಯವಾದ. ತಮಗೆ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ದೇವರಭೂಪುರ ಗ್ರಾಮದ ಅಮರೇಶ್ ಅವರು, ಆ ಭಾಗದಲ್ಲಿ ಹೇಗೆ ಮಳೆಯಾಗಿದೆ, ಜೊತೆಗೆ ಮುಂಗಾರು ಪೂರ್ವ ಕೃಷಿ ಚಟುವಟಿಕೆಗಳು ಏನ್ ನಡೆದಿದಾವೆ ಅಂತಕ್ಕಂತ ವಿಚಾರ ಅಮರೇಶ್ ಅವರು ಹಂಚಿಕೊಂಡ್ರು. ಭಾಗದಲ್ಲಿ ಮಳೆ ಏನಾಗಿದೆ ಮತ್ತು ರೈತರು ಏನೋ ಒಂದು ಕೃಷಿ ಚಟುವಟಿಕೆಯನ್ನ ಮಾಡ್ತಿದ್ದಾರೆ, ಯಾಕಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಪ್ರಾರಂಭ ಆಗ್ತವೆ, ಏನ್ ನಡೆಸಿದಾರೆ ರೈತರೆಲ್ಲ? ಈಗೆಲ್ಲ ಸರ್ ಈಗೇನ ಅಡ್ವಾನ್ಸ್ ಆಗಿ ಮಡಿಕೆ ಸರ್, ಮೊನ್ನೆ ಮಳೆ ಅದರ್ಲಿಂತ ಮಡಿಕೆ ಹೊಡೆದಾರ ಸರ್, ಮಡಿಕೆ ಹೊಡೆದು ಅಲ್ಲೆಲ್ಲ ತಯಾರು ಮಾಡ್ಕಂದ್ರೆ ನಾಳೆ ಜೂನ್ಕ ಮತ್ತೆ ಮಳೆ ಆಗ್ತಂದ್ರೆ ಬಿತ್ತನೆ ಮಾಡ್ತಾರ ಸರ್. ಏನು ಬೆಳೆ ನಿಮ್ ಭಾಗದಲ್ಲಿ ಯಾವ್ದು ಜಾಸ್ತಿ ಬರ್ಬೋದಿ ಸಲ ಸರ್? ನಮ್ಮ ಒಣ ಬೇಸಾಯದವರು ಈ ಸದ್ಯ ಈಗ ಸಜ್ಜೆ ರೀ, ತೊಗರಿ ರೀ, ಇವನ್ನೆಲ್ಲ ಬಿತ್ತಾರ ಸರ್. ಹೆಸರು ಎಲ್ಲ ದಿನಸನು ಬಿತ್ತಾರ ನೋಡ್ ಸರ್. ಮೇನ್ ಅಂತಂದ್ರೆ ಸಜ್ಜೆನೆ ಜಾಸ್ತಿ ಇರ್ತದ ಅಂತೇಳಿ. ದೇವರಭೂಪುರ ಲಿಂಗಸೂರು ತಾಲೂಕು ನಿಮ್ದು? ಲಿಂಗಸೂರು ತಾಲೂಕು ಸರ್. ಹ್ಞೂ ಸರ್. ಹೇಗೆ ಎಲ್ಲ ಒಣ ಬೇಸಾಯ ಬರುತ್ತಲ್ಲ ಆ ಭಾಗದಲ್ಲಿ? ಒಣ ಬೇಸಾಯನೆ ಜಾಸ್ತಿ ಸರ್. ನಿಮ್ದು ಏನು ಒಣ ಬೇಸಾಯ ಏನು ಮಾಡ್ಕೊಂಡಿರ್ತಾವು? ನಮ್ದು ಒಣ ಬೇಸಾಯನೆ ಇದ್ರೆ ಅದ್ರ ಜೊತೆಗೆ ತೋಟ ಐತೆ ಸರ್. ತೋಟ ಒಣ ಬೇಸಾಯದಲ್ಲಿ ಏನ್ ಯೋಜನೆ ಹಾಕೊಂಡ್ರೆ ಏನ್ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರಿ ಭೂಮಿಯನ್ನ? ರೆಡಿ ಮಾಡಿ ಇಟ್ಟಿವಿ ಸರ್. ಅಡ್ವಾನ್ಸ್ ಮಳೆ ಐತೆಪ್ಪ ಅಂದ್ರೆ ಅದಕ್ಕೆ ಎಳ್ಳು ಬಿತ್ತು ಸರ್. ಎರಿ ಭೂಮಿ ಐತೆ, ಎರಿ ಭೂಮಿ ಇದೆವಲ್ಲ ಸರ್. ಹ್ಮ್ ಸರ್, ಎಳ್ಳು ಬಿತ್ತರು. ಮತ್ತೇನ್ ಅಡ್ವಾನ್ಸ್ ಮಳೆ ಅಲ್ಕಂದ್ರೆ ನೇರವಾಗಿ ಜೋಳಕ್ಕ ಇದ್ ಮಾಡ್ತೀವಿ ಸರ್. ಒಂದೇ ಬೆಳೆ ಹ್ಮ್ ಸರ್. ಅಂದ್ರೆ ಮುಂಚೆ ಮಳೆ ಆದ್ರೆ ಎಳು ತಕ್ಕೊಂಡು ಮತ್ತೆ ಜೋಳ ಹಾಕ್ತೀರಿ? ಜೋಳ ಹಾಕ್ತಿವಿ ಸರ್. ಸೂರ್ಯಪಾನ ಬಿತ್ತೀರಿ ಅಡ್ವಾನ್ಸ್ ಬಂದ್ರೆ ಸರ್? ಸೂರ್ಯಪಾನ ಎಳ್ಳು ಬಿತ್ತು ಸರ್. ಅಂದ್ರೆ ಈ ಸಲ ಎಲ್ಲ ಜಾಸ್ತಿ ಸೂರ್ಯಪಾನ ಹೋಗತ್ತ ನಿಮ್ ಭಾಗದಲ್ಲಿ? ಸೂರ್ಯಪಾನ ಈ ವರ್ಷ ಚೆನ್ನಾಗಿ ಬಿತ್ತಾರ ಸರ್. ಅನುಕೂಲ ಆಗ ಸರ್. ಈಗೇನ್ ರೈತರು ಬಿತ್ತನೆ ಪ್ರಾರಂಭ ಮಾಡ್ರಿ ಈಗ ಅಲ್ಲೇ? ಇಲ್ಲ ಸರ್, ನಿನಗೇನು ಮಾಡಿಲ್ಲ ಸರ್. ಈಗೇನು ಗೊಬ್ಬರ ಪೊಬ್ಬರ ಮಡಿಕಿರಿ ಇವೆಲ್ಲ ತಯಾರು ಮಾಡಿರ ಸರ್. ನಾಳೆ ಈಗ ಮಳೆ ಇಷ್ಟ ಆಯ್ತಪ್ಪ ಅಂತಂದ್ರ ಬಿತ್ತನೆ ಚಾಲು ಮಾಡ್ತಾರ ಸರ್. ಏನ್ ಅನ್ಸುತ್ತೆ ನಿಮ್ಗೆ ಈ ಸಲ ಈಗ ಚೆನ್ನಾಗಿ ಬರಬಹುದು? ಎಲ್ಲ ಮಳೆ ಗಿಡ ಬೇಗ ಪ್ರಾರಂಭ ಆಯ್ತಲ್ಲ, ಸ್ವಲ್ಪ ಬೇಗ ಎರಡ್ ಸಲ ಮಳೆ ಆಗಿದೆ ನಿಮ್ ಭಾಗದಲ್ಲಿ? ಎರಡ್ ಸಲ ಆಗ ಸರ್, ನಾಲ್ಕೈದು ಸತಿ ಆಗ ಸರ್ ಮಳೆ ಆಗಿದೆ. ನಾಲ್ಕೈದು ಸಲ ಮಳೆ ಆಯ್ತು ಆಗ ಸರ್, ಚೆನ್ನಾಗಿ ಸಂಪೂರ್ಣ ಮಳೆ ಆಗಿದೆ ಸರ್. ಅಂದ್ರೆ ಒಡ್ಡುಗುಟ್ಟು ಎಲ್ಲ ನೀರ್ ನಿಂತು ಕಾಣಿಸದ? ಅಲ್ಲ, ನೀರ್ ನಿಂತಿದ್ದು ಸರ್. ಸಂಪೂರ್ಣ ಹಸಿ ಆಗಿದೆ ಸರ್. ಸಂಪೂರ್ಣ ಹಸಿ ಆಗಿದೆ. ಹ್ಮ್ ಸರ್. ಹೇಗೆ ತಾವು ತಿಪ್ಪೆ ಗೊಬ್ಬರದು ಎಲ್ಲ ಹೇಗ್ ಮಾಡ್ಕೋತೀರಿ? ಒಣ ಬೇಸಾಯ ಗೊಬ್ಬರದು ಹಾಕ್ತಾರ ರೈತರು, ನೀವದು ಏನ್ ಮಾಡ್ಕೋತೀರಿ ವ್ಯವಸ್ಥೆ? ಈಗ ನಾವು ಸರ್ ತೋಟಗಾರಿಕೆ ಬೆಳೆಯವರು, ಈಗ ಬೇರೆ ಕಡೆ ಗೊಬ್ಬರ ತರ್ತೀವಿ ಸರ್. ತಿಪ್ಪೆ ಗೊಬ್ಬರ ಸಿಗ್ತದ್ರೆ ಒಣ ಬೇಸಾಯ ತಮ್ಮ ಮನೆಗೆ ಏನ್ ಮತ್ತೆ ಆಕಳದ ಎಮ್ಮಿ ಎತ್ತಿನ ಸರ್ ಇರ್ತದಲ್ರಿ, ಅದನ್ನೇ ತಮ್ಮ ಹೊಲಕ್ಕೆ ಹಾಕಿಂದ ಕೇಸಿ ಇದ್ ಮಾಡ್ತಾರ ಸರ್. ಅಂದ್ರೆ ಒಳ್ಳೇದು, ಎಲ್ಲಾ ಭೂಮಿ ಸಿದ್ಧತೆ ಆಗಿದೆ, ರೈತರು ಇನ್ನೇನು ರೆಡಿ ಇಟ್ಕೊಂಡಾರ ಎಲ್ಲ ಬಿತ್ತನೆ ಮಾಡ್ಲಿಕ್ಕೆ? ಬಿತ್ತನೆ ಮಾಡಕ್ ರೆಡಿ ರೆಡಿ ಅಂದ್ರೆ ಸರ್, ಮಳೆ ಬಂತಪ್ಪ ಅಂದ್ರೆ ಬಿತ್ತನೆ ಸ್ಟಾರ್ಟ್ ಮಾಡ್ತಾರ ಸರ್ ನಾಳೆ ಜೂನ್ ಸರ್. ಒಳ್ಳೇದು ಅಮರೇಶ್ ಅವರೇ, ಮಾಹಿತಿ ಜೊತೆಗೆ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸರ್. ಹೇಳಿದ್ರಲ್ಲ ರೈತ ಬಾಂಧವರೇ, ರೈತ ಬಾಂಧವರು ಹೇಳಿದ ಹಾಗೆ ರಾಯಚೂರು ಜಿಲ್ಲೆಗೆ ಮುಂಗಾರು ಪೂರ್ವದಲ್ಲಿ ಅಕಾಲಿಕ ಮಳೆ ಏನು ಬೇಸಿಗೆಯಲ್ಲಿ ಬಿತ್ತಲ್ಲ, ಸಾಕಷ್ಟು ಜನ ರೈತ ಬಾಂಧವರು ಭೂಮಿಯನ್ನ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ರೈತ ಬಾಂಧವರು ಇನ್ನೂ ಭೂಮಿಯನ್ನ ಸಿದ್ಧತೆ ಮಾಡೋದ್ರಲ್ಲಿ ತೊಡಗಿದ್ದಾರೆ. ಒಟ್ಟಿನಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ರೈತ ಬಾಂಧವರು ಹೇಳಿದ ಹಾಗೆ ಈ ಹಂಗಾಮಿನಲ್ಲಿ ಸ್ವಲ್ಪ ಮುಂಗಾರು ಹಂಗಾಮು ಮಳೆ ಬೇಗ ಆಯಿತು ಅಂತಂದರೆ ಎಳ್ಳಿಗೆ ಹೋಗ್ಬೋದು, ಜೊತೆಗೆ ಮುಖ್ಯವಾಗಿ ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಜೊತೆ ಹಿಂಗಾರಿಗೆ ಕಡಲೆ ಜೋಳವನ್ನು ಬೆಳೆಯುವಂಥ ಒಂದು ಪರಿಪಾಠ ಇದೆ. ರೈತ ಬಾಂಧವರು ಗಮನಿಸಬೇಕು, ಈ ಹಂಗಾಮಿಗೆ ಒಳ್ಳೆಯ ಗುಣಮಟ್ಟದ ಬೀಜದ ಖರೀದಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಸಾಧ್ಯವಾದಷ್ಟು ಮಟ್ಟಿಗೆ ರಾಸಾಯನಿಕ ಗೊಬ್ಬರಗಳ ಅವಲಂಬನೆಯನ್ನು ಕಡಿಮೆ ಮಾಡಬೇಕು. ಕೊಟ್ಟಿಗೆ ಗೊಬ್ಬರ ಆಯಿತು, ಸಾವಯವ ಗೊಬ್ಬರ ಆಯಿತು, ಹೀಗೆ ತಮ್ಮಲ್ಲಿರುವಂತಹ ಪಳವಳಿಕೆಯನ್ನಾಗಿರ್ಬೋದು, ಸಾವಯವ ರೀತಿಯಾದಂತಹ ಒಂದು ಗೊಬ್ಬರವನ್ನು ಹಾಕಿದ್ದಪ್ಪ ಅಂತಂದರೆ ಭೂಮಿಯ ಫಲವತ್ತತೆಯೂ ಕೂಡ ಹೆಚ್ಚಾಗ್ತದೆ, ಉತ್ತಮ ಗುಣಮಟ್ಟದ ಆಹಾರವು ಕೂಡ ನಮಗೆ ಲಭ್ಯ ಆಗ್ತದೆ. ರೈತ ಬಾಂಧವರು ಇವೆಲ್ಲ ವಿಷಯಗಳನ್ನು ಗಮನಿಸಬೇಕು, ಜೊತೆಗೆ ಅಧಿಕೃತವಾದಂತಹ ಒಂದು ಮಾರಾಟಗಾರರಿಂದ ಮಾತ್ರ ಬೀಜವನ್ನು ಖರೀದಿ ಮಾಡಬೇಕು. ಖರೀದಿಸಿದಂತಹ ಒಂದು ರಸಗೊಬ್ಬರ ಆಯಿತು ಅಥವಾ ಬಿತ್ತನೆ ಬೀಜ ಆಯಿತು, ಅದನ್ನು ರಸೀದಿಯನ್ನು ಜೋಪಾನವಾಗಿ ಇಟ್ಕೋಬೇಕು, ಒಳ್ಳೆಯ ರೀತಿಯಿಂದ ಕೃಷಿಯನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಮುಂಗಾರು ಹಂಗಾಮು ರೈತ ಬಾಂಧವರು ಒಳ್ಳೆಯ ಮಳೆಯನ್ನು ಕರುಣಿಸಲಿ, ಉತ್ತಮವಾದಂತಹ ಒಂದು ಬೆಲೆಯೂ ಕೂಡ ರೈತ ಬಾಂಧವರಿಗೆ ದೊರೆಯಲಿ, ಈ ಒಂದು ಮುಂಗಾರು ಹಂಗಾಮಿಗೆ ರೈತ ಬಾಂಧವರು ಒಳ್ಳೆಯ ಬೆಳೆಗಳನ್ನು ಬೆಳೆಯಲಿ, ಉತ್ತಮ ಧಾರಣೆಯನ್ನು ಕೂಡ ರೈತ ಬಾಂಧವರು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನೆಲ ಜಲ ಕಾಡಿನ ಸಂಬಂಧ ಬಿಟ್ಟರು ಬಿಡಲಾಗದ ಬಂಧ. ರೈತ ಬಾಂಧವರೇ, ಇದುವರೆಗೆ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಕೃಷಿ ಚಟುವಟಿಕೆಗಳ ಕುರಿತು ವಿವಿಧ ರೈತರ ಅಭಿಪ್ರಾಯ ಆಧಾರಿತ ಕಾರ್ಯಕ್ರಮವನ್ನು ಆಲಿಸಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೈತರು ಅಮೀನ್ಗಡದ ಅಮರೇಶ್, ಚಿಕ್ಕ ಹೆಸರಿನ ಚಂದ್ರಕಾಂತ್ ನಾಡಗೌಡ, ಮಾನ್ವೀಯ ಆದಪ್ಪ ಸೋಗೂರು, ದೇವರ ಭೂಪರಿನ ಅಮರೇಶ್, ಮಾನ್ವೀಯ ಪಂಪನಗೌಡ ಇಬ್ಬರುಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು